ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ. ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಎಲ್ಐಸಿಯ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233. ಈ ಪ್ರಮುಖ ಮಾಹಿತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಉಳಿತಾಯದ ಬ್ಯಾಂಕ್ ಖಾತೆದಾರರಿಗೆ ಸಂಬಂಧಪಟ್ಟಿದ್ದು. ಯಾವುದೇ ಖಾತೆಗಳು ಕಳೆದ 2 ವರ್ಷಗಳಲ್ಲಿ ಗ್ರಾಹಕರು ನಡೆಸಿದ ಯಾವುದೇ ವಹಿವಾಟು ನಡೆಯದ ಕಾರಣ ನಿಷ್ಕ್ರಿಯವಾಗಿದ್ದರೆ ದಯವಿಟ್ಟು ನಿಮ್ಮ KYC ದಾಖಲೆಗಳೊಂದಿಗೆ SBIನ ಯಾವುದೇ ಶಾಖೆಯನ್ನು ಸಂಪರ್ಕಿಸುವ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಯುನೋ, ATM, ವಾಟ್ಸ್ಆಪ್ ಬ್ಯಾಂಕಿಂಗ್, ವಿಡಿಯೋ KYC ಇತ್ಯಾದಿ ಡಿಜಿಟಲ್ ಚಾನೆಲ್ಗಳನ್ನು ಬಳಸುವ ಮೂಲಕ ನಿಮ್ಮ ಖಾತೆಯನ್ನು ಮರು KYC ಮಾಡಿ. ದಯವಿಟ್ಟು ಗಮನಿಸಿ, ಮರು KYC ಮಾಡದೆ ನಿಷ್ಕ್ರಿಯ ಖಾತೆಗಳಲ್ಲಿ ಹಿಂಪಡುವಿಕೆ ವಹಿವಾಟನ್ನು ಅನುಮತಿಸಲಾಗುವುದಿಲ್ಲ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ. ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ. ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸ್ವಯಂ ಉದ್ಯೋಗ ಕುರಿತು ಚೌಳ ಹಿರಿಯೂರು ಗ್ರಾಮ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯ ರೈತ ಮಹಿಳೆ ಶ್ರೀಮತಿ ಉಮಾದೇವಿ ಎಂಎನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಹಾಗೂ ಇದರ ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಆತ್ಮೀಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಉಮಾದೇವಿ ಎಂಎನ್ ಅವರು ಇದ್ದಾರೆ. ಇವರು ಚೌಳ ಹಿರಿಯೂರು ಗ್ರಾಮ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈಗ ನಮ್ಮ ಜೊತೆ ಇವರು ಸ್ವಯಂ ಉದ್ಯೋಗದ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ, ಎಷ್ಟು ವರ್ಷದಿಂದ ತಾವು ಈ ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದೀರಾ? 10 ವರ್ಷದಿಂದ ತೊಡಗಿಸ್ಕೊಂಡಿದ್ದೀನಿ. ಏನು ಮಾಡ್ತಾ ಇರೋದು ಈಗ ಆ ಒಂದು ಉದ್ಯೋಗದಲ್ಲಿ, ಸ್ವಯಂ ಉದ್ಯೋಗ ಅಂತಂದ್ರೆ ಯಾವ ಒಂದು ಕ್ಷೇತ್ರದಲ್ಲಿ? ಕಡೂರು ತಾಲೂಕು ಚೌಳೂರು ಗ್ರಾಮದಲ್ಲಿ ನಾನು ಕೆಲವರಿಗೆ ಸ್ವಯಂ ಉದ್ಯೋಗ ಅಂದ್ರೆ ಕೆಲವರು 10-6 ಜನಗಳಿಗೆ ಬಟ್ಟೆ ಕಲಿಕೆ ಹೊಲಿಗೆ ಟೈಲರಿಂಗ್ ಹೇಳ್ಕೊಡೋದು, ಆಮೇಲೆ ರೊಟ್ಟಿ ಮಿಷಿನ್ ತಗೊಂಡ್ಬಂದು ಸೋಲಾರ್ ಇಂದು ಆ ರೊಟ್ಟಿ ಮಿಷಿನ್ 4-5 ಜನಕ್ಕೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀನಿ. ಆಮೇಲೆ ರೊಟ್ಟಿ ಮಾಡಿ ಮಾರೋದು, ಫಸ್ಟ್ ಉಜ್ಜಿಸ್ತಾ ಇದ್ದೆ, ಬೇಯಿಸ್ತಾ ಇದ್ದೆ. ಆಮೇಲೆ ಇವಾಗ ಅದರದೇ ಎಲ್ಲ ಕರೆಂಟ್ ಇಂದೇ ತಗೊಂಡ್ ಬಂದಿ, ಸೋಲಾರ್ ಇಂದು ಅದನ್ನ ಪ್ರೆಸ್ ಮಾಡಿದ್ದು, ಆಮೇಲೆ ಕಲ್ಸನ್ ಆದ ಮಿಷಿನ್ ತಂದಿದ್ದೀನಿ. ಅಂತಂತವಾಗಿ ಒಂದೊಂದೇ ತಗೊಂಡ್ಬಂದು ಮಾಡ್ತಾ ಇರೋದು. ಆಮೇಲೆ ಅದನ್ನ ಫಸ್ಟ್ ಸ್ಥಳೀಯವಾಗಿ ಎಷ್ಟು ಬಿಟ್ಟು ಮಾಡ್ತಿದ್ದೆ, ಇವಾಗ ಅಂಗಡಿಗಳು, ಹೋಟ್ಲುಗಳು, ಕ್ಯಾಂಟೀನ್ಗಳಿಗೆ, ಹೊಸದುರ್ಗ ಅಲ್ಲಲ್ಲೇ ಸುತ್ತಮುತ್ತ ಅಂದ್ರಗಟ್ಟೆ ಅಲ್ಲಿಗೆಲ್ಲ ವೆಹಿಕಲ್ ಅಲ್ಲೇ ತಗೊಂಡೋಗ ವ್ಯವಸ್ಥೆ ಮಾಡಿಸಿದೀನಿ. ಇದು ಯಾರು ನಿಮ್ಗೆ ಹೇಳಿದ್ರು ಈ ತರ ಮಾಡ್ಬೇಕು, ಅಥವಾ ಈ ಅಂದ್ರೆ ಈ ವಿಷಯದ ಕುರಿತು ಅಂದ್ರೆ ಸ್ವಯಂ ಉದ್ಯೋಗದ ಕುರಿತು ಯಾರು ತಮಗೆ ಮಾಹಿತಿ ಕೊಟ್ಟಿದ್ರು, ಮತ್ತೆ ತರಬೇತಿ ಎಲ್ಲಿ ಪಡ್ಕೊಂಡಿದ್ರಿ? ಧಾರವಾಡದಲ್ಲಿ ನಾನು ತರಬೇತಿ ಪಡ್ಕೊಂಡಿರೋದು. ಧಾರವಾಡ ಸೋಲಾರ್ ಕಂಪನಿಯಿಂದ ನಾನು ಸೋಲಾರ್ ಅಲ್ಲಿ ವುಮನ್ ಬೀನು ಆಗಿದ್ದೀನಿ. ಆಮೇಲೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅಲ್ಲೂ ವರ್ಕ್ SP ವರ್ಕ್ ಮಾಡ್ತಾ ಇದ್ದೆ ಸೇವಾ ಪ್ರತಿನಿಧಿಯಾಗಿ. ಅಲ್ಲಿಂದ ಅನುಭವ, ಹಿಂಗೆ ಯಾಕೆ ನೀವು ರೊಟ್ಟಿ ಮಿಷಿನ್ ಮಾಡಬಾರ್ದು, ಕೈಯಲ್ಲಿ ಉಜ್ಜಿ 4-5 ಜನಕ್ಕೆ ಇದು ಮಾಡ್ತಿರಲ್ಲ, ಇದು ಇನ್ನೂ ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ರೊಟ್ಟಿನ ಸೇಲ್ ಮಾಡಬಹುದು ನೀವು ಹೊರಗಡೆಗೆಲ್ಲವ ಡಿಮಾರ್ಟ್ಗೆಲ್ಲ ಕೊಡಬಹುದು ಅಂದ್ರು. ಆಮೇಲೆ ಅದ್ರೊಳಗೇನೆ ಚಟ್ನಿ ಪುಡಿ ಮಾಡೋದು, ಒಬ್ಬೊಬ್ಬರು ನಾನು ಒಬ್ಳೇ ಇದು ಮಾಡೋದಿಲ್ಲ, ಇನ್ನು ಕೆಲವರು ಗೃಹಿಣಿಯರುಗಳನ್ನ ಮನೇಲಿದ್ದವ್ರಿಗೆಲ್ಲ ಚಟ್ನಿ ಪುಡಿ, ಹಪ್ಪಳ, ಉಪ್ಪಿನಕಾಯಿ ಅವನ್ನೆಲ್ಲ ಪ್ಯಾಕಿಂಗ್ ಮಾಡಿ ಡಿಮಾರ್ಟ್ ಚಿಕ್ಕಮಂಗ್ಳೂರಲ್ಲಿ ಡಿಮಾರ್ಟ್ಗೆ ಎಲ್ಲ ವ್ಯವಸ್ಥೆ, ಪುಳಿಯೋಗರೆ ಪೌಡ್ರು, ಸಾಂಬಾರ್ ಪೌಡ್ರು, ಈ ರೀತಿ ಎಲ್ಲ ಮಾಡಿ ಕೆಲವರಿಗೆ ಮನೆಯಲ್ಲೇ ಕೂತಿ ಇದ್ ಮಾಡೋರಿಗೆಲ್ಲರಿಗೂ ನಾನು ಅವರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀನಿ. ಆಮೇಲೆ ನಾನು ಸಹ ಅದ್ರೊಳಗಿಂದಾನೇ ಇದು ಮಾಡ್ತಾ ಇದ್ದೀನಿ. ಮನೆ ನೀವು ಕೂಡ ಒಂದು ಆ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ? ನಾನೊಬ್ಳೆ ಚೆನ್ನಾಗಿರ್ಬೇಕು ಅನ್ನೋದಿಲ್ಲ, ನನಗೆ ಎಲ್ಲರೂ ಚೆನ್ನಾಗಿರ್ಬೇಕು. ನನಗೆ ಸೋಷಿಯಲ್ ಸರ್ವಿಸ್ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ನಾನು SKDRP ಆಯ್ಕೆ ಮಾಡ್ಕೊಂಡೆ. ಆಮೇಲೆ ಅದ್ರೊಳಗೇನೆ ಇದ್ದು ಸೋಲಾರ್ ವುಮೆನ್ ಬಿ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೋಲಾರ್ ಕೆಲವರು ಮನೆಗಳಲ್ಲಿ ಕರೆಂಟ್ ಬಿಲ್ ಕಟ್ಟಕ್ಕಾಗಲ್ಲ ಸೋಲಾರು, ಆಮೇಲೆ ತುಂಬಾ ಪೂರ್ ಆಗಿರೋರಿಗೆ ಅಂಗವಿಕಲರು ಮನೆಗಳಿಗೆ ಅವರಿಗೆಲ್ಲವ ಸೋಲಾರ್ ಇಂದು ವಾಹನ ಇದನ್ನ ಟೂ ವೀಲರ್ ಕೊಡಿಸೋದು, ಆಮೇಲೆ ಸೋಲಾರ್ ಎಲ್ಡೆಡ್ ಬಲ್ಬ್ ಉಚಿತವಾಗಿ ಹಾಕಿಸ್ಕೊಡೋದು, ಈ ರೀತಿ ಎಲ್ಲ ನಾನು ಅದ್ರಲ್ಲಿ ಮಾಡ್ಬೇಕು ತೊಡಗಿಸ್ಕೋಬೇಕು ಅಂದ್ರೆ ನನಗೆ ತುಂಬಾನೇ ಇಷ್ಟ. ಸೊ ಇದು ಈಗ ತಾವು ಈ ಒಂದು ತರಬೇತಿ ಕಾರ್ಯಕ್ರಮ ಒಂದು ಜಾಗದಲ್ಲಿ ಅಂದ್ರೆ ಒಂದು ಸ್ಥಳ ಒಂದು ಊರು ಜಾಗ ಅಂತಂತ ಹೇಳಿ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಮಾಡ್ತಿರೋ ಇಲ್ಲ ಊರೂರಿಗೆ ಹೋಗ್ಬಿಟ್ಟು ತಾವು? ಊರೂರಿಗೂ ಹೋಗ್ತೀನಿ ನಾನು. ಇದು ವಿಕಸನ ಸಂಸ್ಥೆ ಇದೆಯಲ್ಲ, ಅವ್ರಲ್ಲೂ 2 ವರ್ಷ ವರ್ಕ್ ಮಾಡಿದೀನಿ ನಾನು. ಕ್ರಾಫ್ಟ್ ಟೀಚರ್ ಇಂದು ಎಲ್ಲೆಲ್ಲಿ 3 ತಿಂಗಳು 4 ತಿಂಗಳು ಆಗ್ತಾರೋ ಅಲ್ಲೆಲ್ಲ ಹೋಗಿ ನಾನು ಹಳ್ಳಿಗಳಿಗೂ ಹೋಗಿ ಹಳ್ಳಿಲಿರೋ ಹೆಣ್ಮಕ್ಳುಗಳಿಗೆಲ್ಲ ತರಬೇತಿ ಕೊಟ್ಟು ಬಂದಿದ್ದೀನಿ. ಅಲ್ಲಿಗೂ ಎಲ್ಲರಿಗೂ ಪ್ರತಿಯೊಂದು ಪೇಂಟಿಂಗ್ ಮಾಡೋದಿಂದ ಹಿಡಿದು ಎಂಬೋಸಿಂಗು, ದೇವ್ರ ಫೋಟೋಗಳು ಇದ್ರದ್ದು ಎಲ್ಲದನ್ನು. ಇದು ಹೇಗೆ ಆಯ್ಕೆ ಮಾಡ್ಕೊಂತೀರಿ ಈಗ ತರಬೇತಿ? ತಾವು ಸ್ವಯಂವಾಗಿ ತರಬೇತಿ ಕೊಡ್ಬೇಕಾದ್ರೆ ಅವ್ರನ್ನ ಯಾವ ರೀತಿಯಿಂದ ಆಯ್ಕೆ ಮಾಡ್ಕೊಳ್ತೀರಾ? ಇಂತಿಷ್ಟು ಓದಿರ್ಬೇಕು ಅಂತ ಅಥವಾ ಓದಕ್ ಬರಕ್ ಬಂದ್ರೆ ಸಾಕಂತೀರಾ? ಅವರು ಓದಕ್ ಬಂದಿರೋರಿಗೆ ಅಂದ್ರೆ ಒಂದು SSLC ಅಳತೆಯ ಓದು ಬರಹ ಅಂತಲ್ಲ, ಒಟ್ನಲ್ಲಿ ಅವರಿಗೆ ಅಂದಾಜು ಆಸಕ್ತಿ ಇರಬೇಕು ಅದ್ರೊಳಗೆ. ಅವರಿಗೆ ಎಲ್ಲಾದ್ರೂ ನಾನು ಇದನ್ನ ಮಾಡ್ತೀನಿ, ನಾನು ದುಡ್ಡು ಗಳಿಸ್ಬೇಕು, ನಾನು ಮಾಡ್ಬೇಕು ಅನ್ನೋ ಆಸಕ್ತಿ ಇರಬೇಕು. ಅಂತಾರು ಹೇಗಾರು ಮಾಡಿ ಅಲ್ಪ ಸ್ವಲ್ಪ ಬರೆಯಕ್ಕೆ ಓದಕ್ಕೆ ಬಂದಿರೋರಿಗೆ ಇನ್ನು ಇದ್ರೆ ಒಳ್ಳೇದು. ಓದಕ್ ಬರ್ಲಿಲ್ದವ್ರಿಗೆ ಅವ್ರಿಗೆ ಎಷ್ಟು ಹೇಳಿದ್ರು ತಿದ್ದಕ್ಕಣಕ್ಕಾಗಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಓದಿರೋರ್ನ ಅಂದ್ರೆ ತುಂಬಾ ಓದಿರೋದು ಬೇಡ, ಒಂದು ತಕ್ಕ ಮಟ್ಟಿಗೆ ಅನುಭವ ಇರೋಂತವ್ರನ್ನ ನಾನು ಆಯ್ಕೆ ಮಾಡ್ಕೊಂತೀನಿ. ಈಗ ತಮ್ಮ ಒಂದು ಚೌಳಹಿರಿಯೂರು ಗ್ರಾಮದ ಸುತ್ತಮುತ್ತ ಎಷ್ಟು ಗ್ರಾಮಗಳ ವ್ಯಾಪ್ತಿಯಲ್ಲಿ ತಾವು ತರಬೇತಿ ಕೊಟ್ಟಿದ್ದೀರಿ ಮತ್ತೆ ಈ ಒಂದು ಸ್ವಯಂ ಉದ್ಯೋಗ ತಗೊಂಡು ಒಂದು ಹಸನು ಜೀವನ ಸಾಗಿಸ್ತಾ ಇರೋದು? ಚೌಳೂರು ಸುತ್ತಮುತ್ತ 10 ಗ್ರಾಮ ಇದೆ. ಅಲ್ಲೂ ಹಲ್ದಲ್ಲೇನೆ, ಹೊರಗಡೆ ಬೇರೆ ತಾಲೂಕುಗಳಲ್ಲೂ ಹೋಗಿ ಬೇರೆ ಬೇರೆ ಹೋಬಳಿಗೂ ಹೋಗಿ ಒಂದ್ 2-3 ಹಳ್ಳಿಗಳಿಗೂ ಹೋಗಿ ಮಾಡ್ಕೊಡ್ತೀನಿ. ಯಾರ ಕರೆದಾಗ ಕೇಂದ್ರ ಸರ್ಕಾರದಿಂದ ಕೆಲವೊಂದೊಂದು ಶಿಲಾ ಯೋಜನೆ ಬರುತ್ತಲ್ಲ, ಅದ್ರ ಬಗ್ಗೆನು ಹೋಗಿ ಎಲ್ಲ ಮಾಹಿತಿ ಕೊಟ್ಟ ದಿವಸ ತರಬೇತಿ ಕೊಟ್ಟು ಬರ್ತೀನಿ. ನಮ್ ಚೌಳೂರು ಸುತ್ತಮುತ್ತ 10 ಗ್ರಾಮಗಳಿಗಂತೂ ಹೋಗಿದ್ದೀನಿ. ಹೋಗಿದ್ದೀರಾ? ಈಗ ಒಂದೊಂದೇ ಆಗಿ ಹೇಳೋದಾದ್ರೆ ಈಗ ಇದರಲ್ಲಿ ಏನು ಈ ಚಟುವಟಿಕೆಗಳು ತಾವು ತೊಡಗಿಸಿಕೊಂಡಿದ್ದೀರಿ, ಈಗ ಟೈಲರಿಂಗ್ ವಿಚಾರ ಕುರಿತು ಬಂದ್ರೆ ಇದು ಎಷ್ಟು ದಿನದ ತರಬೇತಿ ಕೊಡ್ತೀರಿ? ಆಮೇಲೆ ಅವರಿಗೆ ಬೇಕಾದ ಸಾಲ ಸೌಲಭ್ಯ ಆಗಿರ್ಲಿ ಅಥವಾ ಅವರಿಗೆ ಏನು ಸಹಾಯ ರೂಪದಲ್ಲಿ ಸರ್ಕಾರದ ಒಂದು ಸಹಕಾರ ಸಹಾಯ ರೂಪದಲ್ಲಿ ಏನು ಮುಂದೆ ಒಂದು ಹೊಲಿಗೆ ಯಂತ್ರವನ್ನ ಕೊಡಿಸೋದು, ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಜಾಗವನ್ನ ಕೊಡಿಸ್ತಕ್ಕಂಥದ್ದು ಯಾವ ರೀತಿಯಿಂದ ಅಂತ ಸ್ವಲ್ಪ ಹೇಳ್ತೀರಾ? ಅವರು ಟೈಲರಿಂಗ್ ಕಲಿಕೆ ಪ್ರಪ್ರಥಮವಾಗಿ ಬಿಎಸ್ಸಿಕಲ್ಲಿ 3 ತಿಂಗಳು ಟ್ರೈಜಮ್ ಸ್ಕೀಮ್ ಅಂತ ಹೇಳಿ ಮಾಡ್ತೀವಿ. ಅದಾದ್ಮೇಲೆ ಅದ್ರೊಳಗೆ ಆಯ್ಕೆ ಮಾಡ್ಕೊಂಡು ಅದ್ರೊಳಗೆ ಇವಾಗ ಕೆಲವೊಂದು ಕೇಂದ್ರ ಸರ್ಕಾರದಿಂದ ಸರ್ಟಿಫಿಕೇಟ್ ತರಿಸ್ಕೊಡೋ ವ್ಯವಸ್ಥೆ ಕಾಫ್ ಸೆಂಟರ್ಗಳಿಂದ ಇದು ಮಾಡ್ಕೊಂಡಿದೀವಿ. ಅವರಿಗೆ ಸರ್ಟಿಫಿಕೇಟ್ ಅಂತೂ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಸಿಗುತ್ತೆ. ಆಮೇಲೆ ಅದ್ರೊಳಗೆ ಅರ್ಧ ಈಗ ಒಂದು ಟೈಲರಿಂಗ್ ಮಿಷಿನ್ 10,000 ರೂಪಾಯಿ ಇದ್ರೆ ಅದ್ರೊಳಗೆ 5,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಲೋನ್ ಕೊಡಿಸೋ ವ್ಯವಸ್ಥೆ ಮಾಡಿ ಅರ್ಧ ಬಂಡವಾಳ ಅವ್ರದ್ದು ಅರ್ಧ ಬಂಡವಾಳ ನಮ್ದು ಅನ್ನಂಗೆ ರೆಡಿ ಮಾಡಿ ಕೊಡಿಸ್ತೀವಿ. ಈಗ ಈ ಕೆಲವೊಬ್ರು ತುಂಬಾ ಬಡವರು ಇರ್ತಾರೆ, ಅವರಿಗೆ ಏನಂತಂದ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ಹೊಟ್ಟೆ ತುಂಬಿಸ್ಕೊಳ್ತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಸೊ ಅಂತವರಿಗೆ ಏನು ಅವ್ರ ಹತ್ರ ಇಲ್ವೇ ಇಲ್ಲ. ಈಗ ಅವ್ರು ನಮ್ಮ ಅಂತವ್ರು ಮುಂದ್ ಬಂದು ನಾನು ಈ ತರಬೇತಿ ತಗೊಳ್ಬೇಕು ನನಗೆ ಯಾವ ರೀತಿ ಉಚಿತವಾಗಿ ಕಳಿಸ್ತೀನಿ? ಉಚಿತವಾಗಿ ಇದ್ ಮಾಡ್ತೀರಾ? ಉಚಿತವಾಗಿ ಮಾಡ್ತೀನಿ. ಮೂಕರಿಗೂ ಸಹ ನಾನು ಕಿವಿ ಕೇಳಲ್ಲ, ಮೂಕರಿಗೂ ಸಹ ನಾನು ಮಾಡ್ಕೊಟ್ಟಿದ್ದೀನಿ ನಾನು ಸಣ್ಣ ಎಲ್ಲ ಬೋರ್ಡ್ ಅಲ್ಲೆಲ್ಲ ಇದು ಮಾಡಿ. ಅವರು ಹೇಗೆ ಈಗ ಮೂಕರಿಗೆ ಕಿವುಡರಿಗೆ ಯಾವ ರೀತಿಯಿಂದ ಕಷ್ಟ ಅನ್ಸೋದಿಲ್ವಾ ನಿಮ್ಗೆ? ಇಲ್ಲ, ಮೂಕರು ಅವ್ರಿಗೆ ಜಾಸ್ತಿ ಎಕ್ಸ್ಟ್ರಾ ಇದು ಎನರ್ಜಿ ಸ್ಟಿಕ್ ಕೊಟ್ಟಿರ್ತಾನೆ ದೇವರು. ಹೌದು ಹೌದು. ಹಾಗಾಗಿ ಅವ್ರು ಕೇಳಿದ ಅರ್ಥ ಮಾಡ್ಕೊಂಡು ಒಂದೇ ಒಂದ್ಸಲ ಹೇಳಿದ್ರೆ ಸಾಕು, ಅವರು ಲಿಪ್ ಮೂಮೆಂಟ್ ಅರ್ಥ ಮಾಡ್ಕೊಂತಾರೆ. ಅಂತವ್ರು ಮೂಗ್ರು ಆದ್ರೂ ಅವ್ರು ಪಿ ಯು ಸಿ ಸೆಕೆಂಡ್ ಇಯರ್ ಡಿಪ್ಲೊಮಾ ಹಿಂಗೆಲ್ಲ ಮಾಡಿರೋರು ಇದ್ದಾರೆ. ಅದರೊಳಗೆ ನಾನು ಹೆಚ್ಚು ಕಮ್ಮಿ ಇವಾಗ ಒಂದು 10 ವರ್ಷದಿಂದ ಸುಮಾರೊಂದು 20 ಜನ ಡೆಫ್ ಅಂಡ್ ಡೆಮ್ ಅವರಿಗೆ ಕಲಿಸಿದ್ದೀನಿ. ಇದಾದ್ಮೇಲೆ ಈಗ ಇದು ಹೊಲಿಗೆ ಯಂತ್ರದಾಯ್ತು. ಹೊಲಿಗೆ ಯಂತ್ರ ಆದ್ಮೇಲೆ ಮತ್ತೆ ಇನ್ನೊಂದು ಈಗ ಯಾವ್ದು? ರೋಟಿ ಮಿಷಿನ್, ರೊಟ್ಟಿ ಮಾಡೋದು. ಇದು ರೊಟ್ಟಿ ಅಂತಂತಂದ್ರೆ ಈ ಒಂದು ಚಿಕ್ಕಮಂಗ್ಳೂರ್ ಭಾಗದಲ್ಲಿ ಜನ ಊಟ ಮಾಡ್ತಾರ ರೊಟ್ಟಿ? ಮಾಡ್ತಾರೆ. ಇವಾಗ ಎಲ್ಲ ಫಂಕ್ಷನ್ ಗಳಲ್ಲೂ ರೊಟ್ಟಿ ಚಪಾತಿ ಊಟಕ್ಕಿದ್ದೇ ಇರುತ್ತೆ. ಹಾಗಾಗಿ ಆರ್ಡರ್ ಕೊಡ್ತಾ ಇರ್ತಾರೆ. ಡೈಲಿ ಏನಿಲ್ಲ ಅಂದ್ರು ಡೈಲಿ ಒಂದ್ 300 ರೊಟ್ಟಿ ಅಂತೂ ಹೋಗುತ್ತೆ ಖಾಲಿ ಮನೆಗಳಲ್ಲಿ. ಈಗ ಹೋಟೆಲ್ಗಳಲ್ಲಿ ಡ್ಯೂಟಿಗೆ ಹೋಗೋರು ಅವ್ರದ್ದೆಲ್ಲ ಈಗೆಲ್ಲ ಸೇರೋ ಡೈಲಿ 300 ಹೋಗುತ್ತೆ. ಫಂಕ್ಷನ್ ಗಳು ಬಂದಾಗ 2,000-3,000 ಹಿಂಗೆ. ಯಾಕಂತಂದ್ರೆ ಚಿಕ್ಕಮಂಗ್ಳೂರು ಜಿಲ್ಲೆ ಇದು ಮಲೆನಾಡು ಜಿಲ್ಲೆ, ಇಲ್ಲಿ ಸ್ವಲ್ಪ ರಾಗಿ ಜಾಸ್ತಿ ಬೆಳೀತಕ್ಕಂಥದ್ದು, ಮುದ್ದೆ ಊಟ ಮಾಡೋ ಸ್ವಲ್ಪ ಪ್ರಮಾಣ ಜಾಸ್ತಿ ಇದೆ. ಇದಕ್ಕೆ ಬೇಕಾಗಂತ ಒಂದು ಕಚ್ಚಾ ಸಾಮಗ್ರಿ ಅಂದ್ರೆ ಹಿಟ್ಟು, ಅದನ್ನ ಎಲ್ಲಿಂದ ಇದು ಮಾಡ್ಕೊಂತೀರಾ? ನಾವು ರಾಣೆಬೆನ್ನೂರಿಂದ ತರಿಸ್ತೀವಿ. ಅಲ್ಲಿಂದ ಅಂದ್ರೆ ಉತ್ತರ ಕರ್ನಾಟಕದ ಏನು ಬಿಳಿ ಜೋಳ ಬೆಳೀತಾರಲ್ಲ, ಅಲ್ಲಿಂದ ತರಿಸ್ಕೊಳ್ತೀರಾ? ಅಲ್ಲಿಂದನೇ ತರಿಸ್ಕೊಂತೀವಿ. ಅದ ತಂದಾದ್ಮೇಲೆ ಇದು ಈಗ ಯಂತ್ರ ಇದು ಸೋಲಾರ್ ಚಾಲಿತವೋ ಇಲ್ಲ ವಿದ್ಯುತ್ ಚಾಲಿತ? ಇಲ್ಲ, ಸೋಲಾರ್ ಚಾಲಿತ. ಸೋಲಾರ್ ಚಾಲಿತದ್ದೇ. ಫಸ್ಟ್ ಪೆಟ್ರೋಲ್ ತುಳಿಯೋದನ್ನ ಒಂದ್ 70,000-80,000 ರೂಪಾಯಿ ತಗೊಂಡಿದ್ದೆ. ಅದು ಇದ ಆಗಕ್ ಆಗ್ತಿರ್ಲಿಲ್ಲ, ಜನಗಳಿಗೆ ಇದ್ ಮಾಡಕ್ ಆಗ್ತಿರ್ಲಿಲ್ಲ, ಸಾಗಾಣಿಕೆ ಇದ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಕೊಡಕ್ ಆಗ್ತಿರ್ಲಿಲ್ಲ ಟೈಮಿಗೆ ಸರಿಯಾಗಿ. ಹಾಗಾಗಿ ಈಗ 180,000 ರೂಪಾಯಿದು ಒಂದ್ ಮಿಷಿನ್ ತಂದಿದೀನಿ. ಇಟ್ಟು ನಾದ ಮಿಷಿನ್ ಅದು ಬೇರೆ ತಂದಿದೀನಿ. ನಾದಬೇಕು ಆಗಿಲ್ಲ, ಕೈಯಿಂದ ನಾದಬೇಕು ಆಗಿಲ್ಲ. ಏನು ಅದು ಹಿಟ್ಟು ನೀರು ಮಿಕ್ಸ್ ಮಾಡಿ ಹಾಕಿದ್ರೆ ಸಾಕು? ಸಾಕು. ಬೇಸರ್ ಏನು, 3 ಜನ ಬೇಸರ್ ಇದ್ರೆ ಸಾಕು, ಅಲ್ಲಿ ರೊಟ್ಟಿ ತಗೊಂಡವ್ರು ಒಬ್ರು ಇದ್ರೆ ಸಾಕು. 4 ಜನ ಇದ್ರು ಏನು ಗಂಟೆಗೊಂದ 500 ರೊಟ್ಟಿ ತೆಗಿಬಹುದು. ಬೇಯಿಸೋದಂತಂದ್ರೆ ಇದು ಗ್ಯಾಸ್ ಮೇಲೆನಾ ಇಲ್ಲ? ಗ್ಯಾಸ್ ಒಲೆ ಇದ್ರೆ ಒಲೆಯಲ್ಲಿ ಬೇಯಿಸಬಹುದು. ಇವಾಗ ಯಾರು ಒಲೆಯಲ್ಲಿ ಇಷ್ಟಪಡಲ್ಲ, ಗ್ಯಾಸು ನಾವು ಒಲೆ ಹತ್ರ ಹೋಗಲ್ಲ ಅಂತಾರೆ. ಹಾಗಾಗಿ ನಾವು ಹೊಗೆ ಮತ್ತೆ ಸ್ವಲ್ಪ ಶಾಖ ಅದೇ ಒಂದು ಅದು ಎಲ್ಲ ಮೊದ್ಲು ಮಾಡ್ತಿದ್ರು ನಮ್ಮ ಹಿರಿಯರು. ಬಟ್ ಈಗ ಏನಪ್ಪ ಅಂತಂದ್ರೆ ಸ್ವಲ್ಪ ಆಕ್ಚುಲಿ ಒಲೆ ಹಚ್ಚಿ ಮಾಡಿದ್ರೇನೆ ಚಂದ, ಅದು ಚಂದ ರುಚಿ ಕೂಡ ಬರುತ್ತೆ. ಕೆಲವರು ಉಜ್ಜ ರೊಟ್ಟಿನೇ ಇಷ್ಟ ಅಂತಾರೆ. ಕೆಲವೊಂದು 1,000 ಗಟ್ಟಲೆ ಉಜ್ಜ ರೊಟ್ಟಿ ಮಾಡ್ಕೊಡಕ್ಕಲ್ಲ, 300 ರೊಟ್ಟಿ ಮಾಡ್ಕೊಡ್ತಿದ್ವಿ ಫಸ್ಟ್. ಈಗ ಯಾವಾಗ ಬೇಡಿಕೆ ಜಾಸ್ತಿ ಬಂತು ಅವಾಗಿದ್ದ ಒಂದು ಈ ಮಿಷಿನ್ ತಗೊಂಡ್ಬಂದ್ವಿ, ಸೋಲಾರ್ ಮಿಷಿನ್. ಇದು ಎಷ್ಟು ಸಬ್ಸಿಡಿ ರೂಪದಲ್ಲಿ ಎಷ್ಟು ಇದಕ್ಕೆ ಕೊಡ್ತೀರಾ ಅಂದ್ರೆ? ನಾವು ತಗೊಂಡಾಗ 40% ಸಬ್ಸಿಡಿ ಇತ್ತು, 60% ಕಟ್ಟದ್ವಿ ಅಮೌಂಟ್. ಅದು ಅಂತಂತವಾಗಿ ಇಎಂಐ ಮುಖಾಂತರ ಬ್ಯಾಂಕ್ ಲೋನ್ ಮುಖಾಂತರ ರೆಡಿ ಮಾಡ್ಕೊಂಡು ಕಟ್ಟದ್ವಿ. ಇದ್ರ ಜೊತೆಗೆ ಈಗ ರೊಟ್ಟಿ ಯಂತ್ರ ಆಯ್ತು, ಮತ್ತೆ ಬೇರೆ ಒಂದು ಇದಕ್ಕೆ ಬಂದ್ರೆ ಈಗ ಅದೇ ಕ್ರೇಟ್ ಗಳನ್ನ ಚೇಂಜ್ ಮಾಡೋದು, ತಗೊಂಬರ್ಬೇಕು ಅಂತಿದ್ದೀನಿ. ಹಪ್ಳ, ಉದ್ದಿನ ಹಪ್ಳ ಮಾಡೋದು ಪ್ಲೇಟ್ ಗಳು, ಆಮೇಲೆ ಅದ್ರೊಳಗೆ ಪಾನಿಪುರಿ ಮಾಡ್ತಾರಲ್ಲ ಅದು ಬೇರೆ ಕ್ರೇಟ್ ಚೇಂಜ್ ಮಾಡೋದ್ನ ಒಂದ್ 2-3 ಇದನ್ನ ಡೆಮೋ ತಗೊಂಡ್ಬರ್ಬೇಕು ಇದನ್ನ ಅಂತ ಮಾಡಿದೀನಿ. ಹಪ್ಪಳದಲ್ಲಿ ಈಗ ಉದ್ದು ಮತ್ತೆ ಬೇರೆ ಬೇರೆ ಏನ್ ಯಾವ್ಯಾವ ಹಪ್ಪಳಗಳು ಮಾಡ್ತೀರಿ? ಆಕ್ಚುಲಿ ಅಕ್ಕಿ ಹಪ್ಪಳ, ಪ್ರೆಸ್ ಹಪ್ಪಳಗಳು, ಅಕ್ಕಿ ಹಪ್ಪಳ ಮಾಡ್ತೀವಿ. ಆಮೇಲೆ ಉದ್ದಿನ ಹಪ್ಪಳ ಕೇಳಿದ್ರೆ ಉದ್ದಿನ ಹಪ್ಪಳ ಮಾಡ್ಕೊಡ್ತೀವಿ. ಉದ್ದು ಜಾಸ್ತಿ ಹೋಗಲ್ಲ ಫಂಕ್ಷನ್ ಗಳಿಗೆಲ್ಲ, ಅವೆಲ್ಲ ಕಾಸ್ಟ್ಲಿ ಇರುತ್ತೆ ಅಂತ. ಅಕ್ಕಿ ಹಪ್ಪಳ ಜಾಸ್ತಿ ಹೋಗೋದು, ಅಕ್ಕಿ ಜೋಳ ಮಿಕ್ಸ್. ಅಕ್ಕಿ ಜೋಳ ಅದೇ ಹಪ್ಪಳ ಜಾಸ್ತಿ ಹೋಗೋದು. ಓಕೆ. ಮತ್ತೆ ಬೇರೆದು ಈಗ ಏನು ಹಲಸಿಂದು ಪ್ರೆಸ್ ಮಾಡಿ ಮಾಡ್ಕೊಡ್ತಿದ್ವಿ 10 ಜನ ಹೆಂಗಸರು ಒಣಾಕಿ. ಈಗ ಇದ್ರೊಳಗೆ ಕ್ರೇಟ್ ಚೇಂಜ್ ಮಾಡ್ಬೇಕು ಅನ್ನೋದಕ್ಕೆ ಕ್ರೇಟ್ ತಗೊಂಡ್ಬರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀನಿ. ಈಗ ಹಪ್ಪಳದಲ್ಲಿ ಹಪ್ಪಳದ ಕ್ರೇಟ್ ತಗೊಂಡ್ಬರ್ಬೇಕು ಅಂತ ಅದ್ರೊಳಗೆ. ಆಯ್ತು. ಇನ್ನು ಈಗ ಮುಂದೆ ಹೊರದು ಯಾವ ಒಂದು ಹಪ್ಪಳ ಆಯ್ತು, ಮತ್ತೆ ಬೇರೆ? ಬೇರೆ ಏನಿಲ್ಲ, ನನಗೆ ಏನು ಅಂದ್ರೆ ಒಂದು ಮಹಿಳಾ ಸಮಾಜ ಓಪನ್ ಮಾಡಿ ಮಹಿಳೆಯರುಗಳಿಗೆಲ್ಲ ಕೆಲವೊಂದೊಂದು ಕಲಿಸ್ಬೇಕು, ತರಬೇತಿನ ಮಾಡಬೇಕು ಅಂತ ಆಸೆ ಇದೆ ನನಗೆ. ಅಂದ್ರೆ ನಿಮ್ಮದೇ ಆದ ಸ್ವಂತ ಒಂದು ತರಬೇತಿ ಕೇಂದ್ರನ ಮಾಡ್ಕೋಬೇಕು ಅನ್ನೋದು ಆಸೆ. ಮತ್ತೆ ಈ ನಿಟ್ಟಿನಲ್ಲಿ ಏನು ಈಗ ಇದ್ರ ಬಗ್ಗೆ ಯಾವ ರೀತಿಯಿಂದ ತಯಾರು ಮಾಡ್ಕೊಳ್ತಾ ಇದ್ರಿ? ಇದ್ರ ಬಗ್ಗೆ ಅದೇ ಇವಾಗ ನಾನು ಓಡಾಡ್ಬೇಕು, ಇವಾಗ ಸಬ್ ರಿಜಿಸ್ಟರ್ ಆಫೀಸ್ ಇದು ತಾಲೂಕ್ ಆಫೀಸಿಗೆ ಓಡಾಡಿ ಅಲ್ಲಿ ಒಬ್ಬರನ್ನ ಹೇಳಿದೀನಿ, ಅರೆಸ್ಟ್ ಮಾಡ್ಕೊಡಕ್ಕೆ ಹೇಳಿದೀನಿ. ಈಗ ನಾವು ಬೇರೆಯವರಿಗೆ ಸರ್ಟಿಫಿಕೇಟ್ ತಂದು ವಿದ್ಯಾರ್ಥಿಗಳಿಗೆ ತಲುಪಿಸೋಷ್ಟೊಳಗೆ ಲೇಟ್ ಆಗುತ್ತೆ. ಹಾಗಾಗಿ ನಾನೇ ತಂದ ಟ್ರಸ್ಟ್ ಇದ್ರೆ ಈಗ ರೆಡಿ ಮಾಡ್ಕೋಬಹುದು, ನಾವು ಒಂದೇನ್ ಪ್ರಿಂಟ್ ಔಟ್ ಮಾಡ್ಕೊಂಡೆಲ್ಲ ರೆಡಿ ಮಾಡಬಹುದು ಅಲ್ಲಿಂದ ಅಂತ ಹೇಳಿ ಇದ್ ಮಾಡಿದೀನಿ. ಅವರೊಂದ ಒಂದ್ 10 ತಿಂಗಳು ಕಾಲಾವಕಾಶ ಕೊಡಿ, ಎಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಮುಂದೆ ಅದೇ ಪ್ಲಾನ್ ಇರೋದು. ಅಂದ್ರೆ ಸ್ವಂತ ಒಂದು ಟ್ರಸ್ಟ್ ಓಪನ್ ಮಾಡ್ಬಿಟ್ಟು ಇದರಿಂದ ತರಬೇತಿ ಸಣ್ಣದಾಗಿ ಗಾರ್ಮೆಂಟ್ಸ್ ತರ ರೆಡಿ ಮಾಡ್ಬೇಕು ಅಂತ ಇದು ಮಾಡ್ತಾ ಇದ್ದೀನಿ. ಪಂಚಾಯತ್ ಆಫೀಸ್ ಅಲ್ಲೂ ಒಂದ್ ಲೆಟರ್ ಎಲ್ಲ ಬರ್ದೆಲ್ಲ ರೆಡಿ ಮಾಡ್ಕೊಟ್ಟಿದೀನಿ. ಸ್ಥಳೀಯವಾಗಿರೋ ಶಾಸಕರಿಗೂ ಹೇಳಿದೀನಿ, ಆಯ್ತು ಮಾಡೋಣ ಅಂತ ಹೇಳಿದ್ದಾರೆ. ಈಗ ನಿಮ್ಮೂರಲ್ಲಿ ಯಾವೆಲ್ಲ ಸೌಲಭ್ಯಗಳು ಇಲ್ಲ ಅಂತ ಹೇಳ್ತೀರಾ? ಯಾವ ಸೌಲಭ್ಯಗಳು, ಇಂಥ ಸೌಲಭ್ಯ ನಮ್ಮೂರಿಗೆ ಬೇಕಾಗಿತ್ತು ಅಥವಾ ಇಂಥದ್ದು ಇರ್ಬೇಕಾಗಿತ್ತು ನಮ್ಮೂರಲ್ಲಿ ಕೂಡ ಅನುಕೂಲ ಆಗ್ತಿತ್ತ ಅಂತ ಅನ್ನೋದಾದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ? ನಮ್ಮೂರಲ್ಲಿ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಗೌರ್ಮೆಂಟ್ ಬಸ್ಗಳು ಹೊರಡಲ್ಲ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಲ್ಲ, ಪ್ರೈವೇಟಿಗೆ ಕಾಯ್ಬೇಕು. ಒಂದು ಹಳ್ಳಿ ಅಲ್ಲ ಅದು, ಎಷ್ಟೊತ್ತ ಜನಗಳು ಹೋಗಕ್ಕೆ ಬರಕ್ಕೆಲ್ಲ ತೊಂದ್ರೆ ಆಗುತ್ತೆ. ಆಮೇಲೆ ಸರಿಯಾದ ಒಂದು ಮಾರುಕಟ್ಟೆ ಇಲ್ಲ, ತರಕಾರಿ ಮಾರುಕಟ್ಟೆ ಇಲ್ಲ, ವಾರಕ್ಕೊಂದ್ ದಿವಸ ಇರುತ್ತೆ ಮಾರುಕಟ್ಟೆ ಇಲ್ಲ. ಆಮೇಲೆ ವೈದ್ಯಕೀಯ ಇದೆ, ಸಮುದಾಯ ಆರೋಗ್ಯ ಕೇಂದ್ರ ಇದೆ, ಆದ್ರೆ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಆಗಿದೆ. ಡಾಕ್ಟರ್ಸ್ಗಳು ಇರಲ್ಲ, ಸಿಸ್ಟರ್ಗಳು ಇರ್ತಾರೆ. ಆಮೇಲೆ ಉಚಿತ ಏನಾರು ಒಂದು ಪರಿಸ್ಥಿತಿ, ಪ್ರಥಮ ಚಿಕಿತ್ಸೆ ಬರಬೇಕು ಅಂದ್ರೆ ಪ್ರಥಮವಾಗಿ ಅಲ್ಲಿ ಸ್ಥಳೀಯವಾಗಿ ಒಂದು ಆರೋಗ್ಯ ಇದನ್ನ ಚಿಕಿತ್ಸೆ ಸೌಲಭ್ಯ ಸಿಗಲ್ಲ, ಇಲ್ಲಾಗಲ್ಲ ಕರ್ಕೊಂಡೋಗಿ ಅಂತಾರೆ. ಡಾಕ್ಟರ್ಗಳು ಒಂದು ಗೈನಿಕಾಲಜಿಸ್ಟ್ ಬೇಕು ಅಂತ ಆಸೆ, ಒಂದೊಳ್ಳೆ ಡಾಕ್ಟರ್ MD ಮಾಡಿರೋದು ಡಾಕ್ಟರ್ಗಳು ಇರ್ಬೇಕು ಅನ್ನೋದು, ಜನರಲ್ ಸ್ಪೆಷಲಿಸ್ಟ್ ಇರ್ಬೇಕು ಅನ್ನೋ ಆಸೆ. ಅದನ್ನ ಅದಿಲ್ಲ. ಎಷ್ಟು ದೂರ ಆಗುತ್ತೆ ಚಿಕ್ಕಮಂಗ್ಳೂರು ನಿಮ್ಮೂರಿಂದ? ಚಿಕ್ಕಮಂಗ್ಳೂರು ಒಂದ್ 80 ಕಿಲೋಮೀಟರ್ ಆಗುತ್ತೆ. ಓ, ಅಂದ್ರೆ ತುಂಬಾನೇ ದೂರ ಇದೆ. ಕಡೂರು ಹತ್ರ ಆಗುತ್ತೆ, 30 ಕಿಲೋಮೀಟರ್ ಆಗುತ್ತೆ ಕಡೂರು. ಇದರ ಜೊತೆಗೆ ಈಗ ಅಂಗನವಾಡಿ ಕೇಂದ್ರ ಆಗಿರ್ಲಿ, ಹಾಲು ಉತ್ಪಾದಕ ಸಹಕಾರ ಸಂಘ ಆಗಿರ್ಲಿ, ಕೃಷಿ ಪತ್ತಿನ ಸಹಕಾರ ಸಂಘ ಆಗಿರ್ಲಿ, ಇದು ಇದಾವ ನಿಮ್ಮಲ್ಲಿ ನಿಮ್ಮೂರಲ್ಲಿ? ಕೃಷಿ ಪತ್ತಿಂದ ಇದೆ, ಸೊಸೈಟಿ ಇದೆ, ಆಮೇಲೆ ಹಾಲು ಕೂಟನು ಇದೆ, ಕೃಷಿಕರಿಗೆ ನಾಡ ಕಚೇರಿ ಎಲ್ಲ ಪ್ರತಿಯೊಂದು ಇದೆ, ವ್ಯವಸ್ಥೆ ಅದೆಲ್ಲ ವ್ಯವಸ್ಥೆ ಇದೆ. ಇದು ಇರುದಿಲ್ಲ ಅಂದ್ರೆ ಇದೆ, ಆದ್ರೆ ಕೆಲವೊಬ್ಬರಿಗೆ ಆಗುತ್ತೆ, ನಿಜವಾಗಿ ಸಿಗ್ಬೇಕಾಗಿರೋರಿಗೆ ಏನು ಸಿಗಲ್ಲ ಸಿಗಲ್ಲ ಸಿಗಲ್ಲ. ಇದರ ಜೊತೆಗೆ ಈಗ ಮತ್ತೆ ಕೃಷಿ ಜಮೀನುಗಳಿಂದ ಮಾರುಕಟ್ಟೆಗೆ ಸಾಗಿಸುವುದಾದ್ರೆ ಮುಖ್ಯ ಒಂದು ರಸ್ತೆಗೆ ಬರಬೇಕಾದ್ರೆ ರಸ್ತೆಗಳು ಹೇಗಿದಾವೆ? ರಸ್ತೆಗಳು ಚೆನ್ನಾಗಿದಾವ ಅಥವಾ ಮಳೆಗಾಲದಲ್ಲಿ ತೊಂದರೆ ಆಗುತ್ತಾ? ಇಲ್ಲ, ರಸ್ತೆ ನಮ್ ಕಡೆ ಎಲ್ಲ ರಸ್ತೆ ಚೆನ್ನಾಗಿ ಇದೆ, ಚೆನ್ನಾಗಿ ತಕ್ಷಣ ದುರಸ್ತಿ ಆಗಿದ ತಕ್ಷಣ ಚೆನ್ನಾಗಿ ಮಾಡ್ತಾರೆ ಎಲ್ಲದನ್ನು, ಅದೆಲ್ಲ ವ್ಯವಸ್ಥೆ ಇದೆ. ಆಮೇಲೆ ರೈತರಿಗೆ ಈಗ ತಮ್ಮ ಉತ್ಪನ್ನಗಳನ್ನ ಶೇಖರಣೆ ಮಾಡೋದಕ್ಕೋಸ್ಕರ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತಾರಲ್ಲ, ಅವು ಇದಾವ? ಅದಿಲ್ಲ. ಇಲ್ಲ, ಒಂದು ರೈತ ಸಂಪರ್ಕ ಅಂತ ಮಾಡಿದ್ರು, ಇವಾಗ ಅದು ಮುಚ್ಚಿದೆ. ರೈತ ಸಂಪರ್ಕ ಕೇಂದ್ರ ಇತ್ತು, ಎಲ್ಲಿ ಹೋಗಿದೆ? ಅದ್ರೊಳಗೆ ನಾನೊಂದು 2 ವರ್ಷ ವರ್ಕ್ ಮಾಡಿದೆ ರೈತ ಸಂಪರ್ಕ ಅದ್ರೊಳಗೆ, ಅದು ಇವಾಗ ಅದಕ್ಕೆ ಸರಿಯಾದ ಇದಿಲ್ಲ, ಏನು ಇಲ್ಲ ಅಂತೇಳಿ ಮುಚ್ಚಿದೆ. ಅಂದ್ರೆ ಯಾರು ಸಿಬ್ಬಂದಿಗಳು ಇಲ್ಲ? ಸಿಬ್ಬಂದಿಗಳು ಇಲ್ಲ ಅಂತೇಳಿ, ಅದೇ ನವಣೆ ಆರ್ಕ ಅದು ಮಿಷಿನ್ ತಂದಿದ್ದು ಒಬ್ರು ಮನೆ ಮುಂದೆ ನಿಂತಿದೆ. ಅದನ್ನ ಎಲ್ಲ ಮಾಡಿ ಪ್ಯಾಕೆಟ್ ಮಾಡಿ ಒಂದು ಮಹಿಳೆಯರಿಗೊಂದು ಉದ್ಯೋಗ ಕಲ್ಪಿಸ್ಕೊಡಕ್ಕೆ ಅಂತ ಇದು ಮಾಡಿದ್ರು, ಅದು ಈಗ ಓಪನ್ ಆಗಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಓಕೆ, ಈಗ ಸಿರಿಧಾನ್ಯಗಳ ಬಗ್ಗೆ ತುಂಬಾನೇ ನಾವು ಕೇಳ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ, ಇದೇನು ಹೊಸದಲ್ಲ, ಇದು ನಮ್ಮ ಪೂರ್ವಜರು ಬೆಳೆಸಿ ಉಳಿಸ್ಕೊಂಡು ಬಂದಿರೋದು ಆ ಕಾಲದಲ್ಲಿ. ಈಗ ಇದಕ್ಕೆ ಒಂದು ಹೊಸ ಹೆಸರು ಕೊಟ್ಬಿಟ್ಟು ನಾವು ಇದನ್ನ ಪ್ರಚಾರದ ಒಂದು ಸಂದರ್ಭದಲ್ಲಿ ಇದ್ದೇವೆ. ಈಗ ಸಿರಿಧಾನ್ಯಗಳ ಪದಾರ್ಥಗಳ ಒಂದು ಮೌಲ್ಯವರ್ಧನೆ ಬಗ್ಗೆ ತಾವು ತರಬೇತಿ ತಗೊಂಡಿದ್ದೀರಾ, ಅಥವಾ ಈ ಸಿರಿಧಾನ್ಯಗಳ ಬಗ್ಗೆ ತಮ್ಗೇನು ಉಪ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡಬಹುದು ಅಥವಾ ತರಬೇತಿ ಕೊಡಬಹುದು ಅಂತ ಏನಾದ್ರೂ? ಸಿರಿಧಾನ್ಯಗಳ ಬಗ್ಗೆ ಹೇಳೋದಾದ್ರೆ, ನಾವು SKDRDP ಲೇ ನಾವು ಬೆಳ್ತಂಗಡಿಲಿ ಎಲ್ಲವಾ ಪ್ರತಿಯೊಂದನ್ನು ಹೋದಾಗೆಲ್ಲ ವರ್ಷಕ್ಕೊಂದು 3 ದಿವಸ 4 ದಿವಸ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ಪ್ರತಿಯೊಂದು ಅಲ್ಲಿರ ಇದ್ರ ಬಗ್ಗೆ ಯಾವ ತರ ಇದು ಮಾಡ್ಬೇಕು, ಅದನ್ನ ಪ್ರಾಡಕ್ಟ್ ಎಲ್ಲ ಯಾವ ತರ ಇದು ಮಾಡ್ಬೇಕು, ಆಮೇಲೆ ಅದ್ರ ಯಾವ್ಯಾವ ಬಳಸ್ಕೋಬೇಕು, ಯಾವ ತರ ಆರೋಗ್ಯದಲ್ಲಿ ಉತ್ತಮವಾದ ಆರೋಗ್ಯನ ಕಾಪಾಡ್ಕೋಬಹುದು, ಪ್ರೋಟೀನ್ ಅಂಶಗಳೆಲ್ಲ ಇರ್ತವೆ ಅನ್ನೋದ್ರ ಬಗ್ಗೆ ಎಲ್ಲದೂ ಅದ್ರ ಬಗ್ಗೆ ತರಬೇತಿ ಕೊಟ್ಟಿದ್ದಾರೆ. ಆದ್ರೆ ನಾವು ಇವಾಗ ರೊಟ್ಟಿಗೂ ನಾವು ಕೆಲವೊಂದ್ ಸಜ್ಜೆ ರೊಟ್ಟಿಗೆ ಅವಕ್ಕೆಲ್ಲಾನ ನಾವು ತರಿಸ್ಕೊಂತೀವಿ, ಆರ್ಕ ನವಣೆ ಅವನ್ನೆಲ್ಲ ಮಿಕ್ಸಿಂಗ್ ಮಾಡಿ ಮಿಕ್ಸಿಂಗ್ ರೊಟ್ಟಿಗಳೆಲ್ಲ ಮಾಡ್ತೀವಿ ನಾವು. ಈಗ ಜೀನಿ ಪ್ರಾಡಕ್ಟ್ ಅಂತ ಹೇಳಿ ಸಿಗುತ್ತೆ ಅಲ್ಲಿಂದಾನೆ, ನಮ್ಮ ಫ್ರೆಂಡ್ ಒಬ್ರು ಮಾಡ್ತಾ ಇದ್ದಾಳೆ ಜೀನಿ ಪ್ರಾಡಕ್ಟ್ ಅಂತ, ಗಿರಿಯಾಪುರ ಅಂತ ಅಲ್ಲೇ ತಮ್ಮಲ್ಲಿ. ನಾನು ಅವಳು ಒಂದೇ ಸಲ ಸೋಲಾರ್ ಕಂಪನಿಗೆ ವುಮನ್ ಬಿ ಆದಾಗ ಎಲ್ಲದ್ರದ್ದು ಬಗ್ಗೆನೂ ಕೊಟ್ಟಿರ್ತಾರೆ ನಮಗೆ ತರಬೇತಿ. ಇದು ಹೇಗೆ ಈಗ ಸೋಲಾರ್ ಕಂಪನಿಯಲ್ಲಿ ವುಮನ್ ಬಿ ಅಂತ ಹೇಳಿ ಯಾವ ರೀತಿಯಿಂದ ಆಯ್ಕೆ ಮಾಡ್ಕೊಂಡ್ರು ನಿಮಗೆ? ನಮಗೆ ಸೋಲಾರ್ ನಾವು ಇವಾಗ ಇವಾಗ LIC ಹೇಗೆ ಏಜೆನ್ಸಿಗಳು ಮಾಡಿರ್ತಾರ, ಆ ರೀತಿ ನಮಗೂ ಇದ್ರೊಳಗೆ SKDRDP LIC ಏಜೆನ್ಸಿನು, ಇವಾಗ ನೀವ್ ಹೇಳಿದ್ರಲ್ಲ ವುಮನ್ ಬಿ ಇದು, ಆಮೇಲೆ ಇದು ಸಿರಿಧಾನ್ಯಗಳ ಬಗ್ಗೆ ಎಲ್ಲದ್ರ ಬಗ್ಗೆನೂ ತರಬೇತಿ ನಮಗೆ ಹೋದಾಗಲ್ಲಿ. ಹಾಗಾಗಿ ಸೋಲಾರ್ ಅಂತಂದ್ರೆ ಯಾವ್ದದು? ಸೆಲ್ಕೋ ಕಂಪನಿಯಿಂದ. ಸೆಲ್ಕೋ ಕಂಪನಿ ಅಲ್ಲಿ ನಮಗೆ ಅವರು ಒಂದು ಗ್ರಾಮವನ್ನ ದತ್ತು ಪಡೆದುಕೊಂಡು ಬಿಟ್ಟು ಗ್ರಾಮದ ಒಂದು ಅಭಿವೃದ್ಧಿಗೆ ಈ ತರದ ಅಡಾಪ್ಟ್ ಅವರವರು ಸೇರ್ಕೊಂಡು, ಅಂದ್ರೆ SKDRDP ಪ್ಲಸ್ ಇವರು ಸೆಲ್ಕೋದವರು ಸೇರ್ಕೊಂಡು ಒಂದು ಗ್ರಾಮವನ್ನ ದತ್ತು ಪಡೆದುಕೊಂಡು ಅಲ್ಲಿ ಈ ತರದ ಅಭಿವೃದ್ಧಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಒಂದೊಂದು ಗ್ರಾಮದಲ್ಲಿ SPಗಳಿಗೆ ಇಷ್ಟಿಷ್ಟು ಅಂತ ಟಾರ್ಗೆಟ್ ಇದ್ ಮಾಡಿ ಉಮನ್ ಬಿ ಬಗ್ಗೆ ಅದನ್ನ ಸೋಲಾರ್ ಹಾಕ್ಸಿದ್ರೆ ಇಷ್ಟಿಷ್ಟು, ಅದರಲ್ಲೂ ಕಮಿಷನ್ ರೂಪದಲ್ಲಿ ಒಂದು ಲೈಟಿಗೆ ಇಷ್ಟು, ಒಂದು ಸೋಲಾರ್ ವಾಟರ್ ಹೀಟರ್ ಇನ್ವರ್ಟರ್ ಈ ರೀತಿ ಹಾಕಿಸೋದು ಹಾಕಿಸ್ರೆ ಇಷ್ಟು ವಾಟರ್ದು ಇಷ್ಟು ಕೆಪಾಸಿಟಿ ಹಾಕ್ಸಿದ್ರೆ ಇಷ್ಟು ಅಂತೇಳಿ ಉಮನ್ ಬಿಗೆ ಕಮಿಷನ್ ಬೇಸಿಕಲ್ ಸಿಗುತ್ತೆ. ನಾವೇ ಸ್ವತಃ ಹಾಕ್ಸಿದ್ರೆ ಕಮಿಷನ್ ಸಿಗುತ್ತೆ. ನಮ್ದೇನ್ ಪ್ರಾಡಕ್ಟ್ ಇದೆಯೋ ಅದನ್ನ ಏನಿದೆಯೋ ನಮ್ದಕ್ಕೆ ಒರಿಜಿನಲ್ ರೇಟ್ ಇರುತ್ತೆ, ನಾವು ಅದ್ರ ಮೇಲೆ ಇದು ಮಾಡಿ ಬೇಕಾದವರಿಗೆ ಹಾಕಿಸ್ಕೊಡ್ಬೋದು. ಹಾಗಾಗಿ ಅದು ಟಾರ್ಗೆಟ್ ಕೊಡ್ತಾರೆ, ಅದಕ್ಕೆ ಟಾರ್ಗೆಟ್ ಕೊಡ್ತಾರೆ. ಈಗ ತಾವು ಏನು ಸ್ವಯಂ ಉದ್ಯೋಗದಲ್ಲಿ ಹಪ್ಪಳ ಸಂಡಿಗೆ ಮತ್ತೆ ಇದು ರೊಟ್ಟಿ ಈ ಮಾರಾಟದ ಒಂದು ವ್ಯವಸ್ಥೆಗೆ ಬಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಅವರಿಗೆ ಮಾರಾಟ ಮಾಡ್ತಿರೋ ಇಲ್ಲ ತಮ್ಮದೇ ಆದ ಸ್ವಂತ ಒಂದು ಮಾರುಕಟ್ಟೆನ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ತಮ್ಮದೇ ಆದ ಆರ್ಡರ್ ಕೊಟ್ಟವರಿಗೆಲ್ಲ ನಾವು ಎಲ್ಲ ಪ್ರಚಾರ ಮಾಡಿ ಪಾಂಪ್ಲೇಟ್ಸ್ ಮಾಡಿ ಪ್ರಚಾರ ಮಾಡಿ ಮನೆಗೂ ತಗೊಂಡ್ತಾರೆ, ಅಲ್ಲಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ತಮ್ಮನೆ ಆದಷ್ಟು ನಾವು ಮನೆಗೆ ಬಂದು ತಗೊಂಡೋಗ್ತಾರೆ. ಯಾವ ಒಂದು ಹೆಸರು ಮೇಲೆ ಈ ಮಾರಾಟ ಅಂದ್ರೆ ಈ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದ್ರಿ ಅಂದ್ರೆ ಒಂದೇನೋ ಒಂದ್ ಹೆಸರು ಇಟ್ಟಿರಬಹುದಲ್ಲ? ಹೆಸರು ಅದೇನು ನೂತನ ಅಂತ ಹೇಳಿ, ನೂತನ ಹೋಮ್ ಪ್ರಾಡಕ್ಟ್ ಅಂತ ಇಟ್ಟಿದ್ದೀರಾ? ಮಹಿಳಾ ಗ್ರಾಮ ಇದು ಮಹಿಳೆ, ಇದು ನಾವು ಮಹಿಳಾ ಸಮಾಜ ಮಾಡ್ಕೊಂಡಿದೀವಲ್ಲ, ಸೋಮೇಶ್ವರ ಮಹಿಳಾ ಸಮಾಜ ಅಂತ ಮಾಡ್ಕೊಂಡಿದೀವಿ. ಹಾಗಾಗಿ ಇದಕ್ಕೆ ಅದು ಅಷ್ಟು ಉದ್ದ ಆಗುತ್ತೆ ಅಂತೇಳಿ ಹೆಸರು ಇಟ್ಕೊಂಡಿದೀವಿ. ಟೈಲರಿಂಗಿಂದಾದ್ರೂ ಅಷ್ಟೇ, ನಾವು ಆ ಒಂದು ಹೆಸರು ಮೇಲೆ ಮಾರಾಟ ಮಾಡ್ತಾ ಇದ್ದೀರಾ? ಮಾತಾಡ್ತಾ ಇರೋದು. ಈಗ ಈ ಕೆಲವೊಂದು ಹಳ್ಳಿಗಳಲ್ಲಿ ಜಾತ್ರೆ ಆಮೇಲೆ ಏನೋ ಒಂದು ಕಾರ್ಯಕ್ರಮಗಳು ಇರ್ತವೆ, ಇದರಲ್ಲಿ ನೇರವಾಗಿ ತಾವು ಹೋಗಿ ಮಾರಾಟ ಮಾಡಬಹುದಲ್ಲ? ಮಾಡಬಹುದು. ಸಂತೆ ಅಂತ ಇರ್ತೀವಿ, ಸಂಜೀವಿನಿ ಇದರಿಂದ ಸಂತೆ ಅಂತ ಕರೀತಾರೆ, ಸಂತೆ ಅಂತ ಇರ್ತೀವಿ. ಅಲ್ಲಿ ನಮ್ದೇನ್ ಪ್ರಾಡಕ್ಟ್ ಇದೆಯೋ ಪ್ಯಾಕ್ ಮಾಡಿ ಎಲ್ಲ ಇದು ಮಾಡಿಬಿಟ್ಟು ಈ ಎಕ್ಸಿಬಿಷನ್ ಅಲ್ಲಿ ಹಿಂಗ್ ನೀವು ಆಹಾರ ಮೇಳ ಅಂತ ಹೇಳೆಲ್ಲ ಇರ್ತಾರ, ಅಲ್ಲಿಗೆಲ್ಲ ನಾವು ಕಳ್ಸಿಕೊಡ್ತೀವಿ. ನಾವು ಅದಕ್ಕೊಂದು ಲೇಬರ್ ಇಟ್ಟು ಅಲ್ಲಿ ಕೂರಿಸಿ ನಮಗೆ ಅದೊಂದು ಬ್ಯಾನರ್ ಎಲ್ಲ ವ್ಯವಸ್ಥೆ ಆಗಿರುತ್ತೆ, ಇಟ್ಟು ಪ್ರಾಡಕ್ಟ್ ಇದ್ ಮಾಡ್ತೀವಿ. ಪ್ರಚಾರ ಮಾಡಕ್ಕೋಸ್ಕರ ನಾವು ಹೋಗಿ ಹೋಗ್ತೀವಿ ಆ ಕಡೆ ಎಲ್ಲ. ಎಷ್ಟು ಖರ್ಚು ಬರ್ತದೆ ಅಂತ ಹೇಳ್ತೀರಾ? ಇವೆಲ್ಲ ಈಗ ಮಾಡ್ತಾ ಇದ್ದೀರಿ, ಬಂಡವಾಳ ಎಷ್ಟು ಹಾಕ್ಬೇಕಂತ ಹೇಳ್ತೀರಾ? ಸ್ವಂತ ಬಂಡವಾಳ ಅಂದ್ರೆ ನಾವು ಕಂಪನಿಯಿಂದ ಮಾಡ್ಕೊಂಡೋಗಿರೋದು. ಈಗ ನಾವು ರೊಟ್ಟಿ ನಾವೊಂದು 10 ರೊಟ್ಟಿ ಅಂತ ಇದ್ರೆ 10 ರೊಟ್ಟಿ ಒಂದೊಂದು ಪ್ಯಾಕ್ ಮಾಡ್ತೀವಿ, ಅದಕ್ಕೆ 40 ರೂಪಾಯಿ ಖರ್ಚಾದ್ರೆ 80 ರೂಪಾಯಿ ಪ್ಯಾಕ್ ಮಾಡಿ ಇಡ್ತೀವಿ. ಯಾಕಂದ್ರೆ ನಾವು 40 ರೊಟ್ಟಿಗೆ 80 ರೂಪಾಯಿ, 80 ರೂಪಾಯಿ ಅಂತ ಇರ್ತೀವಿ. ಆಮೇಲೆ ಕೆಲವೊಂದು ಅಕ್ಕಿ ರೊಟ್ಟಿ ಬೇರೆ ರೊಟ್ಟಿ ಮಿಕ್ಸಿಂಗ್ ರೊಟ್ಟಿ ಅಂತ ಇರುತ್ತಲ್ಲ, ಅವಕ್ಕೆ 50 ರೂಪಾಯಿ ಅಂತ ಮಾಡ್ತೀವಿ, ಕ್ವಾಲಿಟಿಯನ್ನ ಮೈಂಟೈನ್ ಮಾಡ್ತೀವಿ. ಹೇಗೆ ಈಗ ಗ್ರಾಹಕರು ಅಥವಾ ಕೊಂಡುಕೊಳ್ಳೋರು ಈ ನಾದಿದ್ದು ಅಂದ್ರೆ ಕೈಯಿಂದ ರುಬ್ಬಿರೋ ರೊಟ್ಟಿ ಬೇಕಂತಾರ, ಇಲ್ಲ ಮಷೀನ್ ಇಂದ ಮಾಡಿರೋದು, ಆ ತರದ ಏನಾದ್ರು ವ್ಯತ್ಯಾಸ ಇದೆಯಾ? ಇಲ್ಲ, ಇದು ಕೈ ರೊಟ್ಟಿ ತರನೇ ರುಚಿ ಬರುತ್ತೆ. ಸೋಲಾರ್ದು ಕೂಡ ಚೆನ್ನಾಗಿ ಎಲ್ಲರೂ ಇಷ್ಟಪಡ್ತಾರೆ. ಕೆಲವೊಂದು ಮಿಷಿನ್ ಕರೆಂಟಿನ ಮಿಷಿನ್ ಅಲ್ಲಿ ಕೆಲವೊಂದು ಪೇಪರ್ ರಂಗ್ ಬರುತ್ತಲ್ಲ, ನಾವು ಪೇಪರ್ ರಂಗ್ ಬರುತ್ತೆ, ಅದು ಎಷ್ಟು ತಿಂದ್ರು ಹೊಟ್ಟೆ ತುಂಬಲ್ಲ, ತುಂಬಾ ಚಳ್ಳಿಗೆ. ನಾವಿಲ್ಲ, ಮೊನ್ನೆ ರೊಟ್ಟಿ ತರನೇ ಕ್ಲೀನ್ ಆಗಿ ತಿಂದ್ರೆ ಇನ್ನೂ ಒಂದ್ಸಲ ಬರ್ಬೇಕು ನಮ್ಮ ಹತ್ರ. ಅದಕ್ಕೆ ನಾವು ಅದೊಂದೇ ಬರೀ ಜೋಳ ಒಂದೇ ಹಾಕಲ್ಲ, ಅದಕ್ಕೆ ಇವಾಗ 5 ಸೇರು ಜೋಳ ಇದ್ರೆ, 5 ಕೆಜಿ ಜೋಳ ಇದ್ರೆ 1 ಕೆಜಿ ಅಕ್ಕಿ ಹಾಕ್ತೀವಿ, 1 ಕೆಜಿ ಸಬ್ಬಕ್ಕಿ ಹಾಕ್ತಿವಿ, ಆಮೇಲೆ ಮೆಂತ್ಯ ಹಾಕ್ತಿವಿ, ಉದ್ದ ಹಾಕ್ತಿವಿ. ಎಲ್ಲಾ ಒಂದು ಮಲ್ಟಿವಿಟಮಿನ್ ತರ, ಮಲ್ಟಿವಿಟಮಿನ್ ತರ ಮನುಷ್ಯರಿಗೆ ರುಚಿ ಸಿಗಬೇಕು. ಹೌದು ಹೌದು ಹೌದು. ಹಾಗಾಗಿ ಹುಡುಕಂಡೆ ಬರ್ತಾರೆ ಮಾಡ್ಕೊಡಿ ಅಂತ. ಅಂದ್ರೆ ಈಗ ಮಾರಾಟದ ಆದ್ಮೇಲೆ ನಿಮ್ದೆಲ್ಲ ಖರ್ಚು ಕಳೆದ್ಬಿಟ್ಟು ಒಟ್ಟಾರೆ ಲಾಭ ಅಂತ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಲಾಭ ಸಿಗುತ್ತೆ, ಲಾಭ ಖರ್ಚೇನು, 1 ರೊಟ್ಟಿಗೆ 1 ರೂಪಾಯಿ ಇಟ್ಟಿಂದ ಹಿಡಿದು ಬೇಸಕ್ಕೆ 50 ಪೈಸಾ, ಮಿಷಿನ್ ಬಾಡಿಗೆಗೆ 50 ಪೈಸಾ, ಇದು ರೊಟ್ಟಿ ಇಟ್ಟಿಗೆ 1 ರೂಪಾಯಿ, ಹಿಂಗೆಲ್ಲ ತೆಗೆದ್ರೆ 6 ರೂಪಾಯಿಗೆ 1 ರೊಟ್ಟಿ ಮಾರಿದ್ರು ಲಾಸ್ ಆಗಲ್ಲ. ಅದ್ ನಾವು ಇವಾಗ 7 ರೂಪಾಯಿ 8 ರೂಪಾಯಿ ಬೀಳುತ್ತೆ 1 ರೊಟ್ಟಿಗೆ, ಅವ್ರಿಗೆ ಕೂಲಿಯರ್ಗೆಲ್ಲ ಕೊಟ್ಟು ಉಳಿದ್ರೆ ಮೇಲೆ 3 ರೂಪಾಯಿ ಉಳಿಯುತ್ತೆ. ಈಗ ಇದಕ್ಕೆ ಮತ್ತೆ ಬ್ರ್ಯಾಂಡೆಡ್ ಅಂತಂದ್ರೆ ಇದರದೇ ಆದಂತ ಒಂದು ಈಗ ಬ್ರ್ಯಾಂಡ್, ನಾವು ಎಷ್ಟೇ ನಮ್ಮ ಉತ್ಪನ್ನ ಎಷ್ಟೇ ಚೆನ್ನಾಗಿರ್ಲಿ, ನಮ್ಮ ಉತ್ಪನ್ನ ಎಷ್ಟೇ ಒಳ್ಳೆ ಒಂದು ಗುಣಧರ್ಮ ಹೊಂದಿರಲಿ, ಆದ್ರೆ ಅದಕ್ಕೆ ಒಂದು ನಾವು ಹೆಸರು ಕೊಟ್ಬಿಟ್ಟು ಬ್ರ್ಯಾಂಡ್ ಮಾಡಿ ಪ್ಯಾಕೆಟ್ ಮಾಡಿ ಪ್ಯಾಕೆಟ್ ಮೇಲೆ ಮಾರಾಟದ ಒಂದು ಆಕರ್ಷಣೆ ಇರುತ್ತೆ. ಸೊ ಇದಕ್ಕೆ ಏನ್ ಮಾಡಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ, ಮಾಡ್ಬೇಕು ಅಂದ್ಕೊಂಡಿದೀನಿ. ಪ್ರಚಾರ ಆದ್ರೆ ಒಳ್ಳೇದು. ಇವಾಗ ಯಾವ್ದಾದ್ರು ಒಂದು ಬ್ರ್ಯಾಂಡ್ ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟು ಪ್ಯಾಕೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಪ್ಯಾಕಿಂಗ್ ಮುಖ್ಯ ಅಂತ. ಈಗ ನಾವು ನೋಡಿ, ಮೊದಲು ಈ ಪಾರ್ಲೇಜಿ ಬಿಸ್ಕೆಟ್ ಯಾವ್ದಾವ್ದೇ ರೀತಿಯಿಂದ ಬರ್ತಿತ್ತು ಅಲ್ವಾ, ಒಂದ್ ಚಿಕ್ಕದೊಂದು ಇದ್ರಲ್ಲಿ ಬರ್ತಿತ್ತು. ಈಗ ಬರ್ತಾ ಬರ್ತಾ ಜನರ ಒಂದು ಅಪೇಕ್ಷೆ ಮೇರೆಗೆ, ಅವರ ಒಂದು ಉತ್ಸಾಹದ ಮೇರೆಗೆ, ಅವರ ಒಂದು ಏನು ಇಂಟ್ರೆಸ್ಟ್ ಅಂತ ಹೇಳ್ತೀವಿ ನಾವು, ಅದ್ರ ಮೇಲೆಗೆ ಬೇರೆ ಬೇರೆ ಒಂದು ತರ ರೀತಿಯಲ್ಲಿ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಈ ಪ್ರಶ್ನೆ ಕೇಳಿದೆ ನಿಮಗೆ. ಅದು ಪ್ಯಾಕೆಟ್ ಇಂದ ಲೇಬಲ್ ಇನ್ನು ಮಾಡಿಸಿಲ್ಲ, ಲೇಬಲ್ ಮಾಡಿಸಿ ಅಂಟಿಸ್ಬೇಕು ಅಂದಿದೀವಿ. ಇನ್ನು ಸಣ್ಣದಾಗಿ ನಾವು ಮಾಡ್ತಾ ಇರೋದು ಶುರು ಮಾಡ್ಬೇಕು ಅಂತ. ಆಮೇಲೆ ಇದ್ರು ಅದು ಅಲ್ದಲೆ ನಾವು ಕೃಷಿಲು ಬೇರೆ, ಅದ್ರೂ ಬೇರೆ ಹೋಗ್ಬೇಕು, ಈ ಟೈಲರಿಂಗ್ ಇದ್ ಬೇರೆ ಹೇಳ್ಕೊಡ್ಬೇಕಲ್ಲ. ಹಾಗಾಗಿ ನಾವು ಇದನ್ನ ಮಾಡಿಸ್ಬೇಕು ಅಂತಾನೆ ನಾನು ಇದು ಮಾಡಿದೀನಿ. ಸ್ಥಳೀಯಾಗಿ ಹಾಗೆ ತಗೊಂಡು ಹೋಗ್ತಾ ಇದಾರೆ. ಒಂದು ಲೈಸೆನ್ಸ್ ಅಂತೂ ಇದೆ, ಇದೆ ಸರ್ಟಿಫಿಕೇಟ್ ಇದೆ ನಮ್ಮ ಹತ್ರ. ಈಗ ಇದ್ರ ಜೊತೆಗೆ ಕೃಷಿ ಜಮೀನು ಹೊಂದಿದ್ದೀರಾ ತಾವು? ಕೃಷಿ ಜಮೀನು ಇದೆ. ಎಷ್ಟೆಕರೆ ಇದೆ? ಒಂದ್ 5 ಎಕರೆ ಇದೆ, 2 ಎಕರೆ ತೆಂಗು ಅಡಿಕೆ ಇದೆ, ಒಂದ 1/2 ಎಕರೆಗೆ ಶುಂಠಿ ಹಾಕಿದೀವಿ, ಇನ್ನ ಬಾಳೆ ಹಾಕಿದೀವಿ 1.25 ಎಕರೆಗೆ ಬೆಳಿತೀವಿ. ಮುಂಚೆ ಅದೇ 2 ಎಕರೆಗೆ ಇವಾಗ ಶುಂಠಿ ಎಲ್ಲ ಹಾಕಿದ್ವಲ್ಲ ಬಾಳೆ, ಅದಕ್ಕೆ ದಾಳಿಂಬ್ರೆ ಹಾಕಿದ್ವಿ. ಆ ದಾಳಿಂಬ್ರೆಲಿ ಮೊದಲನೇ ವರ್ಷದ್ದು ಖರ್ಚು ಸ್ವಲ್ಪ ಜಾಸ್ತಿ ಬಂತು, 2ನೇ ವರ್ಷ ಲಾಭ ಬಂತು, 3ನೇ ವರ್ಷ ರೇಟ್ ಇರ್ಲಿಲ್ಲ, ಅದನ್ನ ತೆಗೆದು ಶುಂಠಿ ಹಾಕಿದ್ವಿ. ಈಗ ಶುಂಠಿ ಒಂದ್ ಸ್ವಲ್ಪ ಇಳುವರಿ ಜಾಸ್ತಿ ಇದೆ, ರೇಟ್ ಕಡಿಮೆ ಇದೆ. ಈ ವರ್ಷ ತುಂಬಾ ಸ್ವಲ್ಪ ರೇಟ್ ಲಾಸ್ ಆಯ್ತು. ಈಗ ಇದರಲ್ಲಿ ಕೃಷಿಗೆ ಸಂಬಂಧಪಟ್ಟಿದ್ದ ಪರಿಕರಗಳು ಬಂದ್ರೆ ಸಾವಯವ ಕೃಷಿನೂ ಇಲ್ಲ ರಾಸಾಯನಿಕ ಕೃಷಿ? ಸಾವಯವ ಕೃಷಿ. ಏನು ಸಾವಯವ ಅಂತಂದ್ರೆ? ಅಂದ್ರೆ ಇದು ನಾವು ದನಿನ ಗೊಬ್ಬರ, ಆಮೇಲೆ ಕುರಿ ಗೊಬ್ಬರ ಅದನ್ನೇ ರೆಡಿ ಮಾಡೋದು. ಮನೆಯಲ್ಲಿ ಇದಾವ ಆಕಳು? ದನಗಳು ಇದ್ವು, ಈಗ ಮಕ್ಕಳೆಲ್ಲ ದೂರ ಓದಕ್ ಹೋದ್ರಲ್ಲ, ಹಾಗಾಗಿ ಅದನ್ನೆಲ್ಲ ಕೊಟ್ಟು ಇವಾಗ ಅಕಸ್ಮಾತ್ ಇದ್ರು ಅಕ್ಕಪಕ್ಕದವ್ರ ಹತ್ರ ಸಾವಯವ ಗೊಬ್ಬರ ತಗೊಂಡೆ ನಾವು ತಗೊಂಡು ಇದು ಮಾಡ್ತೀರಾ. ಇದು ಬೋರ್ ನೀರ ಈಗ ಜಮೀನಿಗೆ ಅಥವಾ ಹೇಗೆ? ಬೋರ್ ಇಂತೂ ಇದೆ, ಇದು ಇದೆ, ತೊರೆ ಅಂತ ಬರುತ್ತೆ. ಎಷ್ಟು ಒಂದು ನೀರಿನ ಸಾಮರ್ಥ್ಯ ಇದೆ ತೊರೆ ಅಂತಂದ್ರೆ? ಹರ್ಕೊಂಡು ಹೋಗುತ್ತಾ ಅಥವಾ ಅಲ್ಲೇ ಜಾಗದಲ್ಲಿ? ಅರಿಯದು. ಅರಿಯದು. ಈಗ ನೀರಿದೆಯಾ ಈ ವರ್ಷ? ಈ ವರ್ಷ ಇಲ್ಲ, ಸ್ವಲ್ಪ ಇದೆ, ಇನ್ನು ಇದೆ. ಒಟ್ಟಲ್ಲಿ ಯಾವಾಗ್ಲೂ ಇರುತ್ತೆ, ಇರಲ್ಲನಲ್ಲ. ಮಳ್ ಬೋರ್ ತರ ಮಾಡಿದೀವಿ, ಅದನ್ನ ಆಯ ವ್ಯವಸ್ಥೆ ಮಾಡಿಸಿದೀವಿ. ನೀರಾವರಿ ಅಂತೂ ಅಲ್ಲ, ಬೋರಿಂದು ಅದು ಆಫ್ ಆಗಿದ ತಕ್ಷಣ ಅದನ್ನ ಇದ್ ಮಾಡ್ತೀವಿ. ಅಲ್ಲ, ಈ ವರ್ಷ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಮಳೆ ಚೆನ್ನಾಗಿದೆ, ನೀರ್ ಇರಬಹುದೇನೋ ಅನ್ಕೊಂಡಿದೀವಿ ಅಲ್ವಾ ಅಮ್ಮ? ಈ ಒಂದು ಬೇಸಿಗೆ ಮುಗಿಯೋವರೆಗೂ ಇರುತ್ತೆ. ಬೇಸಿಗೆ ಇದ್ರು ಇರುತ್ತೆ, ಅವಾಗ ಮಳೆ ಬರದೆ ಹೋದ್ರೆ, ಈಗ ಬೇಗನೆ ಮಳೆ ಸ್ಟಾರ್ಟ್ ಆಗಿದೆ, ಅವಾಗ ಮಳೆ ಇಲ್ಲದೆ ಹೋದ್ರು ಇರುತ್ತೆ. ನೀರ್ ಯಾವಾಗ್ಲೂ ಇರುತ್ತೆ. ನೀರಿನ ಸಮಸ್ಯೆ ಇಲ್ಲ? ನೀರಿನ ಸಮಸ್ಯೆ ಇಲ್ಲ. ಆಮೇಲೆ ಈಗ ಜಮೀನಿನ ಒಂದು ನಿರ್ವಹಣೆಗೆ ಬಂದ್ರೆ, ಎಷ್ಟು ವರ್ಷಕ್ಕೆ ಇದು ನೀವು ಮಣ್ಣು ಪರೀಕ್ಷೆ ಮಾಡೋದಾಗ್ಲಿ, ನೀರು ಪರೀಕ್ಷೆ ಮಾಡಿಸ್ತೀರಾ ಅಥವಾ ಮಾಡಿದೀರಾ? ಮಣ್ಣು ಪರೀಕ್ಷೆ ಮಾಡಿಸಿರ್ತೀವಿ, ನೀರಿಂದು ಏನ್ ಪರೀಕ್ಷೆ ಮಾಡಿಸಿರ್ಲಿಲ್ಲ. ಚೆನ್ನಾಗೆ ನೀರ್ ಬರ್ತಾನೆ ಇದೆ, ಅದ್ರದ್ದು ಫಸ್ಟ್ ಟೆಸ್ಟ್ ಮಾಡಿಸಿದಾಗ ಚೆನ್ನಾಗೆ ಇದೆ ಅಂತ ನೀರು. ಅಂದ್ರೆ ಒಂದ್ ಸ್ವಲ್ಪ ಇದು ಸುಂಟದ ನೀರು, ಒಂದ್ ಕಡೆ ಬೋರಿಂದ ಸುಣ್ಣದ ನೀರು ಬಂತು, ಅಂದ್ರೆ ಉಪ್ಪು ನೀರು, ಉಪ್ಪು ನೀರ್ ತರ. ಅದು ತೋಟ ಎಲ್ಲ ಚೆನ್ನಾಗಿದೆ, ಏನು ಸಮಸ್ಯೆ ಆಗಿಲ್ಲ, ಹುಳುಗಳು ಏನು ಹಿಡಿಯೋದಿಲ್ಲ, ಯಾಕಂದ್ರೆ ಅದು ಉಪ್ಪಿನ ಅಂಶ ಜಾಸ್ತಿ ಇರೋದ್ರಿಂದ ಏನು ಇದಾಗಿಲ್ಲ. ಇದು ಅಡಿಕೆ ಮತ್ತೆ ತೆಂಗು ಅಂತ ಹೇಳಿದಿರಿ, ತೆಂಗು ಏನು ಬದುಗಳಲ್ಲಿ ಹಾಕಿದ್ರೋ ಇಲ್ಲ ಮುಖ್ಯ ಜಮೀನಲ್ಲಿ ಆಯ್ತಾ? ಅದೇ ಸಪರೇಟ್ ಮುಖ್ಯ ಜಮೀನ್ ಅರ್ಧ ಇದೆ, ಅದರೊಳಗೂ ನಡುವೆ ಒಂದೊಂದು ಅಡಿಕೆ ಹಾಕಿದೀವಿ. ಪೂರ್ತಿ ಇದು ಅಡಿಕೆ, ಫುಲ್ ಅಡಿಕೆನೆ ಹಾಕಿದೀವಿ 3/4 ಎಕರೆ. ಮತ್ತೆ ಮಧ್ಯದಲ್ಲಿ ಮಧ್ಯಂತರ ಬೆಳೆಯಾಗಿ ಏನ್ ಬೆಳಿತೀರಿ? ಮಧ್ಯಂತರ ಬೆಳೆ ಅಂದ್ರೆ ಈಗ ಒಂದ್ ಸ್ವಲ್ಪ ಹಳೆ ಬಾಳೆ ಎಲ್ಲ ತೆಗ್ದು ಇವಾಗ ಹೊಸ ಬಾಳೆನ. ಯಾವುದು? ಪಚ್ಚಬಾಳೆನ, ಏಲಕ್ಕಿ ಬಾಳೆನ? ಪುಟ್ಬಾಳೆ. ಪುಟ್ಬಾಳೆ. ಗೊಬ್ಬರ ಅಂತೂ ಸಾವಯವ ಅಂತ ಹೇಳಿದ್ರಿ ಅಲ್ವಾ? ಮತ್ತೆ ಈಗ ಸ್ಥಳೀಯವಾಗಿ ಕುರಿ ಮೆಂದೆ ನಿಲ್ಸದಂತ ಹೇಳ್ತಾರಲ್ಲ, ಇದು ವರ್ಷನ ಅಥವಾ 2 ವರ್ಷಕ್ಕೊಂದ್ಸಲನಾ? 2 ವರ್ಷಕ್ಕೊಂದ್ಸಲ ಕುರಿ ಮಂದೆ ಬಿಡ್ತೀವಿ. ಅವ್ರಿಗೆ ನಿಲ್ಸ್ತೀರಾ? ಅವರಿಗೆ ಕಾಳು ಕಡ್ಡಿಯಾಗಿ ಮತ್ತೆ ಹಣದ ರೂಪದಲ್ಲಿ ಏನ್ ಕೊಡ್ತೀರಿ? ಹಣನು ಕೊಡ್ತೀವಿ, ರಾಗಿನೂ, ಊಟದ ವ್ಯವಸ್ಥೆ, ಆಮೇಲೆ ಜಮೀನೊಳಗೆ ಗುಡಾರ ಉಟ್ಕೊಳಕ್ಕೆ ಅವರಿಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅದೇನು ಕುರಿ ಲೆಕ್ಕನ ಅಥವಾ ಒಂದ್ ರಾತ್ರಿ ದಿವಸದ ಲೆಕ್ಕ ಅವ್ರದ್ದು, ಇಷ್ಟು ದಿವಸ ಬಿಟ್ರೆ ಇಷ್ಟು ಅಂತ ಅಲ್ಲೇ ಇರ್ತಾರಲ್ಲ. ಒಂದೊಂದ್ ದಿವಸ 10 ದಿವಸ 15 ದಿವಸ ಬಿಡಿಸ್ತೀವಿ. 15 ದಿವಸ. ಸೊ ಈ ಕುರಿ ಮೆಂದೆ ಬಿಡಿಸಾದ್ಮೇಲೆ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ? ಇನ್ನು ಅದು ಅದಕ್ಕೆ ಇನ್ನು ಫಲ ಕೊಟ್ಟಿಲ್ಲ ಇನ್ನು ಯಾವ ರೀತಿ ಇದೆ ಗಿಡ ಚೆನ್ನಾಗಿದೆ, ಚೆನ್ನಾಗಿ ಹೆಲ್ದಿ ಆಗಿದೆ ಅಂದ್ರೆ ಆರೋಗ್ಯವಂತವಾಗಿದೆ, ಯಾವುದೇ ಏನು ಸಮಸ್ಯೆ ಇಲ್ಲ. ಈ ಹಳದಿ ರೋಗ ಬರೋದಂತ ಹೇಳ್ತಾರಲ್ಲ, ಹಳದಿ ರೋಗ ಆಮೇಲೆ ಬಂದಿಲ್ಲ. ಯಾಕಂದ್ರೆ ಇದು ಶುಂಠಿ ಹಾಕಿದ್ವಲ್ಲ, ಶುಂಠಿಗೆ ಇದನ್ನ ಚೆನ್ನಾಗಿ ನಾವು ಕಳೆ ಕೀಳೋದು ಅವೆಲ್ಲ ಮೈಂಟೈನ್ ಮಾಡಿ ಇದ್ ಮಾಡದ್ವಲ್ಲ, ನೀರು ಎಲ್ಲ ಟೈಮ್ ಸರಿಯಾಗಿ ನೀರ್ ಹಾಯಿಸೋದು ರಾತ್ರಿ ಎಲ್ಲ ಹೋಗೋಣ ಟೈಮು, ಹಂಗಾಗಿ ಅದಕ್ಕೆ ಫಲವತ್ತಾಗೆ ಶುಂಠಿನೂ ಒಂದ್ ಸ್ವಲ್ಪ ಗೊಬ್ಬರ ಇದ್ದಂಗಲ್ಲ ಅದಕ್ಕೆ, ಹಾಗಾಗಿ ಚೆನ್ನಾಗಿ ಬಂದಿದೆ. ಅದಕ್ಕೆ ಮಾರ್ಕೆಟಿಂದ ವ್ಯವಸ್ಥೆಗೆ ಬಂದ್ರೆ ಹೇಗೆ ಇದು ಮಾರಾಟದ ವ್ಯವಸ್ಥೆ, ಅವರೇ ಬಂದ್ ತಗೊಂಡ್ ಹೋಗ್ತಾರ ಇಲ್ಲ ನೀವೇ ಮಾರ್ಕೆಟಿಗೆ ಹಾಕ್ತೀರಾ ಅಡಿಕೆ ಆಗಿರ್ಲಿ ತೆಂಗಾಗಿರ್ಲಿ? ಮಾರ್ಕೆಟಿಗೆ ಹಾಕಲ್ಲ, ನಾವು ಬೇಸ್ ಅಲ್ಲ, ನಾವು ಕೇನಿ ಕೊಡ್ತೀವಿ, ನಾವು ಎಲ್ಲಾದ್ರೂ ನೋಡ್ಕೊಳಕಾಗಲ್ಲ. ಹೌದು ಹೌದು ಹೌದು. ಹಾಗಾಗಿ ನೀವೇ ಕೊಡ್ತೀರಾ ಅವರಿಗೆ, ಏಜೆನ್ಸಿಗಳಿಗೆ ಕೊಡ್ತೀರಾ? ಏಜೆನ್ಸಿಗಳಿಗೆ ಇಷ್ಟು ಅಂತ ಮಾತಾಡ್ಕೊಂತಾರೆ ಅವರು. ಎಷ್ಟು ಜನ ಇದ್ರಿ ಕುಟುಂಬದಲ್ಲಿ? ಕುಟುಂಬದಲ್ಲಿ ನಾವು 5 ಜನ ಇದೀವಿ. ಎಲ್ಲರೂ ಈಗ ಮಕ್ಕಳು ಏನ್ ಮಾಡ್ತಾರೆ? ಮಗ ಒಬ್ಬ ಫಿಸಿಯೋಥೆರಪಿ ಈಗ ಮುಗಿಸಿದಾನೆ ಬೆಂಗಳೂರಲ್ಲಿ, ಫಿಸಿಯೋಥೆರಪಿ ಮುಗಿಸಿದಾನೆ, ಇನ್ ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಮಾಡಬೇಕು. ಹೌದು, ಯಾವ್ದಾದ್ರು ದೊಡ್ಡ ಆಸ್ಪತ್ರೆ ಇಲ್ಲ ಸ್ವಂತನೇ ಮಾಡಬಹುದು? ಸ್ವಂತ ಮಾಡಕ್ಕೆ ಬಂಡವಾಳ ಬೇಕು, ಬಂಡವಾಳ ಬೇಕು, ಸ್ವಲ್ಪ ಅನುಭವ, ತುಂಬಾ ಅನುಭವ ಬೇಕಾಯ್ತದೆ. ಅದೇ ಕ್ಲಿನಿಕ್, ಸಪರೇಟ್ ಕ್ಲಿನಿಕ್ ಗಳಲ್ಲಿ, ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ತುಂಬಾನೇ ಅವಕಾಶ ಇದೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಅದು ಇದಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ತುಂಬಾನೇ ಒಂದು ಒಳ್ಳೆಯ ಒಂದು ವ್ಯವಸ್ಥೆ. ಅದು ಕೇಳ್ತೇನೆ ನಾನು, ಇನ್ನು ಮುಂದೆ ಓದ್ಬೇಕು ನಾನು, ಫಾರಿನ್ಗೆ ಹೋಗ್ಬೇಕು ಅಂತಾನೆ. ಆದ್ರೂ ಈಗ ಒಂದ್ ಸ್ವಲ್ಪ ದಿವಸ ನಾವು ಇದ್ ಮಾಡಿದೀವಿ, ಒಂದ್ ಸ್ವಲ್ಪ ದಿವಸ ಇಲ್ಲಿ ಯಾವ್ದಾರು ನರ್ಸಿಂಗ್ ಹೋಮ್ ಅಲ್ಲಿ ಅದ್ರಲ್ಲಾರು ದೊಡ್ಡ ಒಂದು ಹಾಸ್ಪಿಟಲ್ ಅಲ್ಲಿ ಅನುಭವ ಆಗುವವರೆಗೆ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದ್ ದೊಡ್ಡವನು, ಅವನು ಸಿವಿಲ್ ಇಂಜಿನಿಯರ್, ಇದ್ ಮಾಡ್ದ ಇವಾಗ, ಅವ್ನು ತೋಟಗಾರಿಕೆಯಲ್ಲೇ ನೋಡ್ಕೋಬೇಕು ಅಂತ ಹೇಳಿ ತೋಟಗಾರಿಕೆಗೆ ಇದ್ ಮಾಡಿದ. ಅಂದ್ರೆ ನಿಮ್ಮ ಜಮೀನು, ಕೃಷಿ ಜಮೀನು ನೋಡ್ಕೋಬೇಕು ಅಂತ? ನೋಡ್ಕೋಬೇಕು ಅಂತ ದೊಡ್ಡವರು. ದೊಡ್ಡವರು ಒಟ್ಟಾರೆ ಈಗ ಕೂಲಿಗಳ ಒಂದು ನಿರ್ವಹಣೆಗೆ ಬಂದ್ರೆ ಹೇಗೆ ಆಳುಗಳು ಸಿಗ್ತಾರ ಅಲ್ಲಿ ನಿಮ್ಮ ಪ್ರದೇಶದಲ್ಲಿ? ಆಳುಗಳಿಗೆ ಇವಾಗ ಆಳುಗಳದೇ ಕೊರತೆ, ಮನೆಯವರೇ ಹೋಗ್ಬೇಕು, ಮನೆಯವ್ರು ಮಾಡಿದ್ರೇನೆ ಉತ್ತಮ, ಇಲ್ಲಾಂದ್ರೆ ಇಲ್ಲ. ಅದೇ ಆಳುಗಳು ಇವತ್ತಿನ ಕಾಲದಲ್ಲಿ ಆಳುಗಳಿಗೆ ಇವಾಗ ಎಲ್ಲ ವ್ಯವಸ್ಥೆಗಳು, ಸರ್ಕಾರದ ವ್ಯವಸ್ಥೆಗಳು ಬಂದ್ಬಿಟ್ಟು ಆಳುಗಳು ಸಿಗೋದೇ ಕಷ್ಟ. ಹಾಗಾಗಿ ಮುಂದಕ್ಕೆ ಇವಾಗ ನಾವು ಮನೆಯವರು ಹೋಗಿ ಕರ್ಕೊಂಡೋಗಿ ಸಿಗ್ತಾರೆ, ಮಾಡಿಸ್ತೀವಿ. ಸ್ವಲ್ಪ ಕೂಲಿ ಜಾಸ್ತಿ ಆಗುತ್ತೆ. ಕೂಲಿ ಜಾಸ್ತಿ, ಅವ್ರು ತಿಂಡಿ ಊಟ ಕೊಡ್ಬೇಕೇನೋ? ಊಟ ತಿಂಡಿಗೆಲ್ಲ ಕೊಡ್ಬೇಕು. ಮತ್ತೆ ಕರ್ಕೊಂಡು ಬರ್ಬೇಕೇನೋ? ಕರ್ಕೊಂಡು ಬರ್ಬೇಕು, ಹೋಗಿ ಗಾಡಿ ತಗೊಂಡು ಬಿಡ್ಬೇಕು ಅವ್ರ ಊರಿಗೆ. ನಾ ಹೋಗಿ ಇವತ್ತು ನಾಡ್ದೆಲ್ಲ ರೆಡಿ ಮಾಡ್ತೀವಿ ಅಂದ್ರೆ ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಅವ್ರಿಗೆ. ಅಂದ್ರೆ 2 ದಿವಸ ಮೊದ್ಲೇ ಹೋಗಿ ಅವ್ರಿಗೆ ಕಾಣ್ಬೇಕು ಈ ತರ ಕೆಲಸ ಇದೆ ಬನ್ನಿ ಅಂತ ಹೇಳ್ಬೇಕು. ಸೊ ಒಪ್ಕೊಂತಾರೆ. ಒಪ್ಕೊಂತಾರೆ ಅಲ್ಲ ಹೇಗೆ ಈಗ, ಯಾಕಂದ್ರೆ ಚಿಕ್ಕಮಂಗ್ಳೂರು ಜಿಲ್ಲೆ ಕಾಫಿಯ ನಾಡು, ಕಾಫಿ ಕ್ಯೂರಿಂಗ್ ಪ್ಲಾಂಟೇಷನ್ ತುಂಬಾನೇ ಜಾಸ್ತಿ ಇದೆ ಆ ಕಡೆ ಅಲ್ವಾ? ಅಲ್ಲ ಅದು ಕಾಫಿ ಕ್ಯೂರಿ ಆ ಕಡೆ ಆಯ್ತು, ಇದು ನಮ್ದು ಒಂದ್ ಸ್ವಲ್ಪ ಬೆಂಗ ಟೇಪ್ ಇರುತ್ತಲ್ಲ, ಕಪ್ಪು ಜಮೀನು, ಒಂಥರ ಬಿಸಿಲು ಜಾಸ್ತಿ, ಬಯಲುಸೀಮೆ, ಬಯಲುಸೀಮೆ ತರ ಬರುತ್ತೆ ತಾಲೂಕು, ಕಡೂರು ತಾಲೂಕು ಬಯಲುಸೀಮೆನೆ, ಬಯಲುಸೀಮೆ ಅಷ್ಟೊಳಗಷ್ಟು ಬೋರ್ ಕೋರ್ಸ್ ಎಲ್ಲ ಮಾಡ್ತಾ ಇರೋದೇ ಹೆಚ್ಚು. ಓಕೆ ಓಕೆ. ಇದು ಏನಿದ್ರು ಆ ಕಡೆ ಕಡೂರು ದಾಟಾದ್ಮೇಲೆ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಸೇರ್ಕೊಂಡು ಕಾಫಿ ಅಂತಂದ್ರೆ ಚಿಕ್ಕಮಂಗ್ಳೂರಿಂದ ಆ ಕಡೆನೆ ಅಲ್ವಾ? ಈ ಕಡೆನೆ ಸ್ವಲ್ಪ ಬಯಲು ಪ್ರದೇಶ, ಬಯಲು ಪ್ರದೇಶನೆ ನಮ್ದು, ಬಯಲು ಪ್ರದೇಶ ಅಂತಾನೆ ಹೇಳೋದೀಗ. ಏನಂತಂದ್ರೆ ಕಪ್ಪು ಜಮೀನು, ಕಪ್ಪು ಮಣ್ಣು, ಗೋಧಿ ಕಲ್ಲು ನೆಲ, ಕಲ್ಲು ನೆಲ. ಸೊ ಇದರಲ್ಲಿ ಎರೆ ಅಂತ ಬರುತ್ತಲ್ಲ, ಅದಕ್ಕೆ ಅಲ್ಲಿ ಆ ಭೂಮಿಲಿ ಕಾಳು, ಎಳ್ಳು, ಉದ್ದು, ಕಡಲೆ ಕಾಳು, ಕಡಲೆ, ಅಲಸಿಂದೆ ಕಾಳು ಇಂಥವ್ ಬೆಳೆಯೋದು ಜಾಸ್ತಿ. ಶೇಂಗಾ, ಶೇಂಗಾ ತರಕಾರಿ, ತರಕಾರಿಗಿನ ತರಕಾರಿ ಏನ್ ಅಷ್ಟೇನು ಬೆಳೆಯಲ್ಲ, ಈಗೆಲ್ಲ ಬೋರ್ ಇರೋದ್ರಿಂದ ಎಲ್ಲ ಈರುಳ್ಳಿ ಎಲ್ಲ ಹಾಕಂತಾರೆ, ಎಲ್ಲ ಟೈಮಲ್ಲೂ ಹಾಕ್ತಾರೆ ಈರುಳ್ಳಿ. ಹೆಚ್ಚಿಗೆ ಬೆಳೆಯೋದು ಆಲೂಗಡ್ಡೆ ಅಲ್ವಾ? ಆಲೂಗಡ್ಡೆ ಚಿಕ್ಕಮಂಗ್ಳೂರ್ ಸೈಡ್ ಬೆಳೀತಾರೆ, ಇಲ್ಲ ಆಲೂಗಡ್ಡೆ ಬೆಳೆಯಲ್ಲ. ಇಲ್ಲಿ ಏನಿದ್ರು ಈರುಳ್ಳಿ ಮತ್ತೆ ಪ್ಲಸ್ ಮೆಣಸಿನ್ಕಾಯಿ ಜಾಸ್ತಿ ಬೆಳೀತಾರೆ, ಹಸಿ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮಾಡಿ ಮಾರ್ತಾರೆ, ಒಣಮೆಣಸಿನ್ಕಾಯಿ ಮಾಡಿ ಮಾರಾಟ ಮಾಡೋದು. ಒಟ್ಟಾರೆ ಈ ಸ್ವಯಂ ಉದ್ಯೋಗದ ಜೊತೆಗೆ ಕೃಷಿಯ ಅನುಭವದಲ್ಲಿ ತಮಗೆ ನೆಮ್ಮದಿ ಇದೆಯಾ? ನೆಮ್ಮದಿ ಇದೆ, ಅದರೊಳಗೆ ಸ್ವಯಂ ಉದ್ಯೋಗದಲ್ಲಿ ತುಂಬಾ ನೆಮ್ಮದಿ ಇದೆ. ಅಂತಂದ್ರೆ ಒಂಥರ ಸಮಾಜ ಸೇವೆ ಮಾಡಿನ ಒಂದು ಅನುಭವ ಆಗ್ತಾ ಇದೆ, ಅನುಭವ ಆಗ್ತಾ ಇದೆ. ಏನೋ ಒಂದು ಕೆಲವೊಬ್ಬರಿಗೆ ಸಹಾಯ ಆಗ್ತಾ ಇದೆ ಅಲ್ಲ ಅಂತ ಒಂದು ತೃಪ್ತಿ ಇದೆ, ಆತ್ಮತೃಪ್ತಿ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ ನಮ್ಮ ರೈತ ಮಹಿಳೆಯರಿಗೆ, ಗೃಹಿಣಿಯರಿಗೆ? ಕೆಲವೊಬ್ರು ಟಿವಿ ನೋಡ್ಕೊಂಡು ಕಾಲ ಕಳೀತಾರೆ, ಸುಮ್ಮನೆ ವ್ಯರ್ಥ ಕಾಲ ಕಳೀತಾರೆ ನಾನು. ಆದ್ರೆ ಅದಕ್ಕೊಂದು ಲಿಮಿಟೇಷನ್ ಅಂತಂದ್ರೆ ಒಂದು ಅದಕ್ಕೆ ನಿಗದಿತ ಸಮಯನ ನಿಗದಿಪಡಿಸಿಕೊಳ್ಳಿ ಅಂತ ಹೇಳುತ್ತಾ, ಉಳಿದ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಿ ಈ ತರದ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಅನ್ನೋದಾದ್ರೆ ಏನ್ ಹೇಳ್ತೀರಾ? ಅದು ನೀವ್ ಹೇಳದಾಗೆ ಕರೆಕ್ಟ್. ಹೇಳ್ಬೇಕು ಅಂದ್ರೆ ಗೃಹಿಣಿಯರು ಎಲ್ಲದ್ರಲ್ಲೂ ಇರ್ಬೇಕು. ಹೌದು. ಆಮೇಲೆ ಬಿಡುವಿನ ವೇಳೆಯಲ್ಲಿ ಕೈ ಕಸೂತಿಗಳನ್ನು ಕಲ್ತಿರ್ಬೇಕು, ಪ್ರತಿಯೊಂದು ಎಲ್ಲದಕ್ಕೂ ಗಂಡನಿಗೆನೆ ಕೈ ಒಡ್ಬೇಡದು. ತಮ್ಮ ಸ್ವಂತ ಬುದ್ಧಿಯಿಂದ ಸ್ವಂತ ಸ್ವಯಂ ಉದ್ಯೋಗ ಮಾಡ್ಕೊಂಡು ನಾಲ್ಕಾರು ಕಾಸು ಅವರು ಇವಾಗ ಎಲ್ಲದಕ್ಕೂ ದುಡ್ಡಿಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ. ಹಾಗಾಗಿ ನಮ್ಮ ಬೇರೆ ಕೈ ಕೊಡದಂಗೆ ನಾವು ಸ್ವಂತ ದುಡಿಮೆಯಿಂದ ಮಾಡ್ಕೊಂಡು ನಮ್ಮ ದುಡ್ಡನ್ನ ನಾವು ಇಟ್ಕೊಂಡು ಗೃಹಿಣಿಯರು ಟಿವಿ ಸಮಯ ಬಿಡುವಿನ ವೇಳೆಲಿ ಟಿವಿನೂ ನೋಡ್ಲಿ, ಬೇರೆದು ಮಾಡ್ಲಿ, ಮಕ್ಕಳನ್ನು ನೋಡ್ಕೊಂಡ್ಲಿ, ಗಂಡನ್ನು ನೋಡ್ಕೊಂಡ್ಲಿ, ಬಿಡುವಿನ ವೇಳೆಲಿ ಈ ತರ ಚಟುವಟಿಕೆಗಳಲ್ಲಿ ಸುಮ್ನೆ ಕಾಲ ಹರಣ, ಬೇರೆಯವ್ರ ಮನೆ ಕಡ್ಡೆ ಮೇಲೆ ಕುತ್ಕೊಂಡು ಮಾತಾಡೋದು, ಅದು ಇದು ಮಾತಾಡೋದಕ್ಕಿಂತ ಮನೇಲೆ ಒಂದ್ ಬಟ್ಟೆ ಹೊಲಿದ್ರೆ, ಇವಾಗ ಒಂದು ಬ್ಲೌಸ್ ಗಳಿಗೆ ಕೂಲಿ ಕೊಡಬೇಕು ಅಂದ್ರೆ ಎಷ್ಟೋ ಕೂಲಿ ಕೊಟ್ಟು ಹೊಲಿಸ್ಕೊಳ್ಳೋದ್ ಬದಲು ತಮ್ಮ ತಮ್ಮ ಬ್ಲೌಸ್ ಗಳನ್ನ ತಾವೇ ಬಟ್ಟೆ ಸ್ಟಿಚ್ ಮಾಡ್ಕೊಂಡು ಹೊಲಿಗೆ ಹಾಕೊಂಡು ಎಷ್ಟೋ ಉಳಿಸ್ತಾಯ ಮಾಡ್ದಂಗ ಆಗತ್ತೆ ಮನೆಗೆ. ಆಮೇಲೆ ಜಮೀನಿಗೆ ಬಿಡುವಿನ ಒಳ್ಳೆ ಜಮೀನಿಗೆ ಹೋದ್ರೆ ಜಮೀನು ನೋಡ್ದಂಗ ಆಗತ್ತೆ, ಒಂದೆರಡು ಕೈ ಹಾಕಿ ಕಳೆನು ಕಿತ್ತಂಗತ್ತೆ, ತಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಬಿಸಿಲು ಎಲೆ ಬಿಸಿಲುಗಳು ತಂಪಾದ ವಾತಾವರಣದಲ್ಲಿ ಹೋಗಿ ತೋಟ ಒಂದು ಕಾಯಿಲೆಗಳನ್ನ ಮಾಡ್ಕೊಂಡಂಗೆ ತಡೆಗಟ್ಕೊಂಡು ಇರಬಹುದು. ಹೆಚ್ಚಿನ ಒಂದು ಮಾಹಿತಿ ನಮ್ಮ ಗೃಹಿಣಿಯರು ತಮ್ಮಿಂದ ಪಡೆಯುವುದಾದ್ರೆ ಅಥವಾ ತಮ್ಮ ಹತ್ರ ಬಂದು ತರಬೇತಿ ಪಡೆದುಕೊಳ್ಳುವುದಾದರೆ, ಇನ್ನು ಬೇರೆ ವಿಷಯ ತಮ್ಮಿಂದ ಕಲಿಬೇಕಾದ್ರೆ ದೂರವಾಣಿ ಸಂಖ್ಯೆ ಕೊಡಿ. ನಮ್ಮ ಹೆಸರು ಉಮಾದೇವಿ ಅಂತ, ನಾವು ಕಡೂರು ತಾಲೂಕು. ನಮ್ದು ನಮ್ಮನ್ನ ಸಂಪರ್ಕಿಸ್ಬೇಕು, ನಮ್ಮನ್ನ ನಮ್ಮ ಹತ್ರ ಮಾತಾಡಬೇಕು, ಏನಾದ್ರು ಹೆಚ್ಚಿನ ವಿಷಯ ಕೇಳ್ಕೋಬೇಕು ಅಂದ್ರೆ ನಮ್ಮ ಫೋನ್ ನಂಬರ್ ತಗೊಳ್ಳಿ. ದೂರವಾಣಿ ಸಂಖ್ಯೆ 810-547-3282. ಒಳ್ಳೇದು ಉಮಾದೇವಿ ಅಮ್ಮನವರೇ, ಇದುವರೆಗೆ ತಾವು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡು ರೈತ ಸ್ನೇಹಿ ಮಹಿಳೆಯರ ಒಂದು ಶ್ರೇಯೋಭಿವೃದ್ಧಿಗೆ ಅವರ ಒಂದು ಯಶಸ್ಸಿಗೆ ಕಾರಣರಾಗಿ ಈ ಸ್ವಯಂ ಉದ್ಯೋಗದಲ್ಲಿ ತಾವು ಮುಂದುವರೆಸಿದ್ದೀರಾ ತಮ್ಮ ಜೀವನವನ್ನ. ಇನ್ನು ಮುಂದಿನ ದಿನಗಳಲ್ಲಿ ತಮಗೆ ಹೆಚ್ಚಿನ ಹೆಚ್ಚಿನ ಒಂದು ಈ ಸ್ವಯಂ ಉದ್ಯೋಗದಲ್ಲಿ ಬೇರೆ ಬೇರೆ ರೀತಿಯ ಒಂದು ತೊಡಗಿಸಿಕೊಳ್ಳುವ ಒಂದು ಅವಕಾಶ ಕಲ್ಪಿಸಲಿ ಅಂತ ನಾವು ಕೂಡ ಹಾರೈಸುತ್ತೇವೆ.